ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತಕಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಮಹಾಶಿವರಾತ್ರಿ ಸಮೀಪಿಸ್ತಾ ಇದೆ. ಆ ಪ್ರಯುಕ್ತ ಮೊದಲೇ ಅವನಿಗೆ ಸ್ವಾಗತ. ಶಿವ ಮಂಗಳಕಾರಿ. ಶಿವ ಅನ್ನುವ ಸಂಸ್ಕೃತದ ಪದಕ್ಕೆ ಅದೇ ಅರ್ಥ, ಮಂಗಳದಾಯಕ. ಸ್ಮಶಾನವಾಸಿಯಾಗಿದ್ರೂ ಮಂಗಳಕರ, ಎಲ್ಲಿದ್ರೆ ಅಲ್ಲಿಯೇ ಮಂಗಳವನ್ನು ಉಂಟು ಮಾಡತಕ್ಕಂಥವನು. ಆಶುತೋಷ, ಆಶು ಅಂದ್ರೆ ಕೂಡಲೇ, ತೋಷ ಅಂದ್ರೆ ಸಂತೋಷ ಪಡುವವನು. ಭಜಿಸಿದ ಕೂಡಲೇ ಸಂತುಷ್ಟನಾಗಿ ಕುಣಿದಾಡಿ ಬೇಕಾದ ವರವನ್ನ ಕೊಡ್ತಕ್ಕಂಥವನು ಆಶುತೋಷ. ಅಂತಹ ಒಂದು ದಿವ್ಯವಾದ ಶಿವರಾತ್ರಿ ನಾಳೆ ಅಲ್ಲ, ನಾಡಿತ್ತು. ಆಶ್ರಮದಲ್ಲಿ ಸಂಜೆ 6:30 ಕಾರ್ಯಕ್ರಮ ಪ್ರಾರಂಭ. 6 ಗಂಟೆಗೆ ಮೊದಲೇ ಬಂದು ನಿಮ್ಮ ನಿಮ್ಮ ಸ್ಥಳವನ್ನ ನೋಡಿಕೊಳ್ಳಿ. ಎಲ್ಲರೂ ಸೇರಿ ಮುಕ್ತ ಕಂಠದಿಂದ ಅವನನ್ನು ಕೊಂಡಾಡಿ ಅವನ ಕೃಪೆಗೆ ಪಾತ್ರರಾಗಬಹುದಾದಂತಹ ಒಂದು ಶ್ರೇಷ್ಠವಾದಂತಹ ದಿವಸ ಅವನ ಬರ್ತ್ಡೇ ಸೆಲೆಬ್ರೇಷನ್. ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಆದಿ ಅಂತ್ಯ ರಹಿತ. ಆದರೂ ಒಂದು ಲೀಲೆಯನ್ನ ಆಡುವ ಸಂದರ್ಭದಲ್ಲಿ ಅವನಿಗೊಂದು ಜನ್ಮ, ಅವನಿಗೊಂದು ಅಂತ್ಯ. ಜನ್ಮ ಎಂಬಂತಹ ಒಂದು ಜನ್ಮ, ಅಂತ್ಯ ಎಂಬಂತಹ ಒಂದು ಅಂತ್ಯ. ಅಂತ್ಯ ಅಲ್ಲ, ಜನ್ಮವೂ ಅಲ್ಲ, ತೋರಿಕೆಗೆ ಅಂತದ್ದೊಂದನ್ನ ಕಾಣಿಸ್ತಾ ಇದ್ದಾನೆ. ಆದರೆ ಅವನ ಒಂದು ವಿಶೇಷ ಸನ್ನಿಧಿಯನ್ನ, ಅಸ್ತಿತ್ವವನ್ನ, ಮಹಿಮೆಯನ್ನ ವಿಶೇಷವಾಗಿ ಪಡೆಯೋದಕ್ಕೆ ಆ ಒಂದು ವಿಶೇಷ ದಿನ ಶ್ರೀರಾಮಕೃಷ್ಣದ ಜಯಂತಿ 9 ತಾರೀಕು. ಅದನ್ನು ಕೂಡ 6 ತಾರೀಕೆ ಮಾಡಿ ಮುಗಿಸ್ಬಿಡೋಣ ಅಂತಂದ್ರೆ ಆಗುದಿಲ್ಲ. ಅಥವಾ 5 ತಾರೀಕೆ ಮಾಡಿ ಮುಗಿಸೋಣ, ಹಾಗಾಗುದಿಲ್ಲ. ಆ ದಿವಸವೇ ಒಂದು ವಿಶೇಷವಾದ ಸನ್ನಿಧಿಯನ್ನ ಅವನು ಕರ್ಣಿಸ್ತಾನೆ. ಭಕ್ತಾದಿಗಳ ಹೃದಯದಲ್ಲಿ ಏನೋ ಒಂದು ಬಗೆಯ ಅವ್ಯಕ್ತವಾದ, ಅರಿವಿಗೆ ಬರದಂತೆ ಒಂದು ಬಗೆಯ ಅನುಭವವನ್ನ ಮಾಡಿರ್ತಾನೆ. ಆ ಒಂದು ವಿಶೇಷ ದಿನದ ಮಹತ್ವ ಅಂಥದ್ದು. ಸುಮ್ಮನೆ ಮನುಷ್ಯರು ಅಂದ್ರೆ ಆಯಾಯ ವಲಯಕ್ಕೆ ಸಂಬಂಧಪಟ್ಟವು ಇದು ನೆನ್ಪಿಟ್ಕೊಂಡಿರ್ಬೇಕು. ಪ್ರತಿಯೊಬ್ಬ ದೇವದೇವಿಯರಿಗೂ ಒಂದೊಂದು ವಲಯ ಇರ್ತದೆ. ಆಯಾಯ ದೇವಿಯವರ ದೇವದೇವಿಯರ ವಲಯಕ್ಕೆ ಸಂಬಂಧಪಟ್ಟವರು ವಿಶೇಷವಾಗಿ ಪ್ರಭಾವಿತರಾಗಿ ಆಕರ್ಷಿತರಾಗಿ ಅವತ್ತು ಒಂದು ಅತೀವವಾದಂತಹ ಸಂತೋಷವನ್ನು ಅನುಭವಿಸುತ್ತಾರೆ. ಆಯಾಯ ವಲಯಕ್ಕೆ ಸೇರಿದವರು ಸಕಾಲದಲ್ಲಿ ಬಂದು ಸೇರಿಕೊಡ್ತಾರೆ. ಹಳಬರು ಇದ್ದೇ ಇರ್ತಾರೆ, ಹೊಸಬರು ಕೂಡ ಬಂದು ಬಂದು ಸೇರಿಕೊಳ್ತಾ ಇರ್ತಾರೆ. ಇದೆಲ್ಲ ಈ ವಲಯದ ಮಾತನ್ನು ನಾವು ಕೇಳೋದು ಶ್ರೀರಾಮಕೃಷ್ಣ ಬಳಿಯಲ್ಲೇ. ಪ್ರತಿಯೊಂದು ಅವತಾರಕ್ಕೂ ಕೂಡ ಒಂದೊಂದು ವಲಯ ನಿರ್ಮಾಣವಾಗುತ್ತೆ. ಶ್ರೀಕೃಷ್ಣ ವಾಸವಾಗಿರ್ತಕ್ಕಂತಹ ಲೋಕ ಒಂದಿದೆ, ಗೋಲೋಕ. ರಾಮನ ಅಯೋಧ್ಯಾ ನಗರ ಇನ್ನೂ ಇದೆ, ಸೂಕ್ಷ್ಮ ಲೋಕ. ಹಾಗೆ ಶ್ರೀರಾಮಕೃಷ್ಣ ಲೋಕ, ಹಾಗೆ ಲೋಕಾಂತರಗಳು ನಿರ್ಮಾಣವಾಗಿರುತ್ತವೆ. ಅವರೆಲ್ಲರೂ ಒಂದೇ, ಆದರೂ ಕೂಡ ಒಂದು ಬಗೆಯ ವಿಶೇಷವಾದಂತಹ ವಲಯ ಅಲ್ಲಿ ನಿರ್ಮಾಣವಾಗಿರುತ್ತೆ. ಆ ವಲಯಕ್ಕೆ ಸೇರಿಕೊಂಡು ಅಲ್ಲಿ ತಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನ ಮಾಡಿಕೊಂಡು ಆಮೇಲೆ ಕೊನೆಯ ವಲಯ ರಹಿತ ವಲಯ ನಿರ್ವಲಯ ಅಖಂಡ ಸಚಿದಾನಂದ ಸಾಗರದಲ್ಲಿ ಲೀನವಾಗುವವರೆಗೆ ಈ ವಲಯಗಳೆಲ್ಲ ಇರುತ್ತವೆ. ಅದಕ್ಕೋಸ್ಕರ ಲೋಕಾಂತರ ಲೋಕಾಂತರ ಅಂತ ಶಬ್ದ ರಚನೆ. ಲೋಕದೊಳಗೊಂದು ಲೋಕ, ಲೋಕದೊಳಗೊಂದು ಲೋಕ, ಸೂಕ್ಷ್ಮದೊಳಗೆ ಸೂಕ್ಷ್ಮ, ಸೂಕ್ಷ್ಮದೊಳಗೆ ಮತ್ತು ಸೂಕ್ಷ್ಮ, ಈ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಬಂತು ಅವತ್ತು ಸೋಮವಾರ ಮಹಾಶಿವರಾತ್ರಿ ಪೂಜೆಗೆ ನಿಮಗೆಲ್ರಿಗೂ ಇವತ್ತೆ ಸ್ವಾಗತ. ವಚನವೇದ ಪ್ರಾರಂಭಿಸೋಣ. 19 ನವೆಂಬರ್ ಕಾರ್ತಿಕ ಶುಕ್ಲ ನವಮಿ ಭಾನುವಾರ. ಈ ದಿನ ಜಗದ್ಧಾತ್ರಿಯ ಪೂಜೆ. ಸುರೇಂದ್ರ ಅಂತನ್ನುವ ಭಕ್ತ ಪರಮಹಂಸರನ್ನ ಕಲ್ಕತ್ತದಲ್ಲಿರುವ ತನ್ನ ಮನೆಗೆ ಆಹ್ವಾನಿಸಿದ್ದಾನೆ. ಆದರೆ ಮೊದಲು ಶ್ರೀರಾಮಕೃಷ್ಣರು ಮನಮೋಹನ ಮಿತ್ರ ಅವನು ಮನೆಗೆ ಬಂದಿದ್ದಾರೆ. ಪರಮಹಂಸರು ಮನಮೋಹನನ ಬೈಠಕ್ ಕೋಣೆಯಲ್ಲಿ ಕುಳಿತಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಹಸು ಹಿಂಡಿ ತೌಡು ಹಾಕ ತಲಗಚ್ಚನ್ನ ಬಹಳವಾಗಿ ಪ್ರೀತಿಸುವಂತೆ ಭಗವಂತ ವಿನೀತರ ದೀನರ ಭಕ್ತಿಯನ್ನ ಬಹಳವಾಗಿ ಪ್ರೀತಿಸ್ತಾನೆ. ದುರ್ಯೋಧನ ತನ್ನ ವಿಪುಲ ಹಣ ಐಶ್ವರ್ಯ ಇವುಗಳ ವೈಭವವನ್ನು ಶ್ರೀಕೃಷ್ಣನ ಮುಂದೆ ಪ್ರದರ್ಶಿಸಲಾರಂಭಿಸಿದ. ಆದರೆ ಶ್ರೀಕೃಷ್ಣ ಆತನ ಆತಿಥ್ಯವನ್ನು ಸ್ವೀಕರಿಸದೆ ಬಡ ವಿದುರನ ಆತಿಥ್ಯವನ್ನು ಸ್ವೀಕರಿಸಿದ. ಹಸು ತನ್ನ ಕರುವಿನ ಕಡೆಗೆ ಓಡಿ ಓಡಿ ಹೋಗುವ ಹಾಗೆ ಭಗವಂತ ಭಕ್ತರ ಕಡೆಗೆ ಓಡಿ ಓಡಿ ಹೋಗ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ಒಂದು ಮಾತು ಬಹಳ ಬಹಳ ಅದ್ಭುತವಾಗಿದೆ. ಹೇಗೆ ಮೆಚ್ಚಿಸಲಿ ನಿನ್ನ ಅರ್ಚಿಸಲಿ ಅಂತ ಪುರಂದ್ರದಾಸರು ಒಂದು ಹಾಡು ಹೇಳ್ತಾರೆ. ಭಗವಂತನಿಗೆ ವಿಷ್ಣುವಿಗೆ ಸೆಕೆ ಆಗುತ್ತೆ ಅಂತ ಗಾಳಿ ಬೀಸೋಣ ಅಂತಂದ್ರೆ ಗರುಡ ತನ್ನ ರೆಕ್ಕೆಯಿಂದಲೇ ಗಾಳಿ ಬೀಸ್ತಾ ಇದ್ದಂತೆ. ಒಂದು ಮೆತ್ತನೆಯ ಹಾಸಿಗೆಯನ್ನು ಮಾಡಿ ತಂದುಕೊಳ್ಳೋಣ ಅಂದ್ರೆ ಇನ್ನು ಅಂತ ಹಾಸಿಗೆಯೇ ಸಿಗೋದಿಲ್ಲ. ಅಷ್ಟು ಮೆತ್ತನೆಯ ಹಾಸಿಗೆ ಯಾವ ಯುಫೋಮೋ ಎಂಥದ್ದು ಅಲ್ಲ. ಅಂತಹ ಒಂದು ಹಾಸಿಗೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಆದಿಶೇಷ. ತನ್ನ ಅತ್ಯಂತ ಮೃದು ಮಧುರವಾದಂತಹ ಮೈಯನ್ನೇ ಹಾಕಿ ಹಾಸಿಗೆಯನ್ನು ಮಾಡಿಕೊಟ್ಟಿದ್ದಾನೆ. ಅವನ ಕಾಲುಗಳನ್ನು ಒತ್ತಿ ಸಂತೋಷವನ್ನು ಉಂಟು ಮಾಡೋಣ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮಿಯೇ ತನ್ನ ಅತ್ಯಂತ ಮೃದುವಾದ ಕರಕಮಲಗಳಿಂದ ಆ ದೇವಿಯನ್ನು ಸಲ್ಲಿಸ್ತಾ ಇದ್ದಾಳೆ. ಈ ರೀತಿಯಲ್ಲಿ ಅವನಿಗೇನಾದರೂ ಹಾಲು ಕೊಟ್ಟು ಸಂತೋಷ ಪಡಿಸೋಣ ಅಂದ್ರೆ ಕ್ಷೀರಸಾಗರದಲ್ಲೇ ಅವನು ಮಲಕೊಂಡಿದ್ದಾನೆ. ಹಾಗಿರುವಾಗ ಪರಮಾತ್ಮನನ್ನ ನಮ್ಮ ಈ ಲೌಕಿಕವಾದ ಯಾವ ಐಶ್ವರ್ಯದಿಂದ ತಾನೇ ಸಂತುಷ್ಟಗೊಳಿಸುವುದಕ್ಕೆ ಸಾಧ್ಯ ಅಂತನ್ನುವ ಸ್ವಾರಸ್ಯಕರವಾದ ಹಾಡನ್ನ ಹಾಡ್ತಾರೆ ಪುರಂದ್ರದಾಸರು. ಲಕ್ಷ್ಮೀಪತಿ ಸಕಲ ವೈಭವಗಳಿಂದ ಕೂಡಿರ್ತಕ್ಕಂಥವನು, ಅಣಿಮಾದಿ ಅಷ್ಟಸಿದ್ಧಿಗಳಿಂದ ಕೂಡಿರ್ತಕ್ಕಂಥವನು, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ನಮಗೆ ಕೊಡ್ತಕ್ಕಂಥವ್ರು, ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಕೊಡ್ತಕ್ಕಂಥವನು. ಅಂಥವನನ್ನ ನಾವು ಸಂತುಷ್ಟಗೊಳಿಸಬೇಕಾದ್ರೆ ನಮ್ಮ ಕುರುಡು ಕಾಸಿನಿಂದ ಸಾಧ್ಯವೇ? ನಮ್ಮ ಹರ್ಕುಲ ಮುರುಕುಲ ನೋಟುಗಳಿಂದ ಸಾಧ್ಯವೇ? ನಮ್ಮ ಅದು ಬೆಳ್ಳಿಯ ನಾಣ್ಯ ಕೂಡ ಅಲ್ಲ, ಯಾವ್ಯಾವ ಸೇರಿದಂತಹ ನಾಣ್ಯ, ಸ್ಕಾರ್ಡ್ ನಾಣ್ಯ, ಸಾಮಾನ್ಯವಾದ ನಾಣ್ಯ, ಒಳ್ಳೆ ಸತ್ತು ಕೂಡ ಬರೋದಿಲ್ಲ. ಅಂತಹ ನಾಣ್ಯ ಕೊಟ್ಟು ನಾವು ಭಗವಂತನನ್ನ ಸಂತುಷ್ಟಪಡಿಸೋದಕ್ಕೆ ಸಾಧ್ಯವೇ? ಅದು ಕೂಡ ಕೊಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಅದನ್ನು ನಾವು ನಮ್ದು ಅಂತ ಹಿಡ್ಕೊಂಡಿದ್ದೀವಲ್ಲ, ಇದು ಬಹಳ ಬೆಲೆ ಬಾಳದು ಅಂತ ನಾವು ಕೊಟ್ಕೊಂಡಿದ್ದೀವಲ್ಲ ಅದಕ್ಕೆ ಬೆಲೆ, ಅಂತಹ ಬೆಲೆಯನ್ನು ನಾವು ನಿನ್ ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ನಮ್ಮನ್ನ ತನ್ನ ಮೂಲಕ ಸಮರ್ಪಣೆ ಮಾಡಿಕೊಳ್ತಾ ಇದ್ದೀವಿ ಅಂತನ್ನುವ ಮೂಲಕ ನಾವು ಅವನ ಸಂತುಷ್ಟಿಗೆ ಗುರಿಯಾಗುವುದೇ ವಿನಃ ಕೇವಲ ನಾವು ಕೊಟ್ಟದನ್ನು ಪಡೆದ್ರಿಂದ ಸುಖ ಪಡ್ತಕ್ಕಂಥದ್ದಲ್ವೇ ಅಲ್ಲ. ನಮ್ಮ ಕೊಡುವ ಬುದ್ಧಿ ಇದೆಯಲ್ಲ, ಕೈ ಬಿಚ್ಚಿ ಕೊಡುವಂತ ಬುದ್ಧಿ ಇದೆ, ಅದನ್ನು ನೋಡಿ ಅವನೇನಾದರೂ ಸಂತುಷ್ಟನಾದರೆ ಆಗಬೇಕು. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ದೀನರ ಭಕ್ತಿಯನ್ನ ಬಹಳ ಪ್ರೀತಿಸ್ತಾನೆ ಅಂತ. ಆ ದೀನರ ಭಕ್ತಿ ಅನ್ನೋದು ಹಿಂದಿ ತೌಡು ಹಾಕಿದಂತ ಕಲಗಚ್ಚು ಅಂತ ಹೇಳ್ತಾರೆ. ಪಟ್ಟಣಗರಿಗೆ ಈ ಕಲಗಚ್ಚು ಅಂದ್ರೆ ಏನು ಅಂತ ಅರ್ಥ ಆಗುದಿಲ್ಲ. ಹಸುಗಳನ್ನು ಸಾಕಿದವರಿಗೆ ಮಾತ್ರ ಆ ಶಬ್ದದ ಪರಿಚಯ. ಕಲಗಚ್ಚು ಅದಕ್ಕೆ ಬಾಯಾರಿಕೆಗೆ ರುಚಿಕರವಾದ ಕಲಗಚ್ಚನ್ನು ಮಾಡಿಕೊಟ್ರೆ ಅದು ದರ್ಭರಂತ ಹಾಲು ಸುರಿಸ್ತದೆ. ಆದ್ರೆ ಹಿಂಡಿ ತೌಡು ಅದಕ್ಕೆ ಚೆನ್ನಾಗಿ ಸೇರಿರ್ಬೇಕು. ತೌಡು ಅಂತ ಕಡೆ ಭೂಷ ಅಂತ ಕೂಡ ಕರೀತಾರೆ. ಶ್ರೀರಾಮಕೃಷ್ಣ ಹಳ್ಳಿಯಿಂದ ಬಂದವರಾದ್ರಿಂದ ಆ ಹಳ್ಳಿಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪಟ್ಟಣದಲ್ಲಿ ಇದ್ರೆ ಅದಕ್ಕೆ ಸಂಬಂಧಪಟ್ಟು ಉದಾಹರಣೆ ಕೊಡ್ತಾ ಇದ್ರು. ಅದನ್ನು ನಾನು ಕೊಡಬಹುದಾಗಿತ್ತು, ತತ್ಕಾಲಕ್ಕೆ ಬೇಡ. ಯಾಕೆಂತ ಹೇಳಿದ್ರೆ ಅತ್ಯಂತ ರುಚಿಕರವಾದ ತಿಂಡಿ ತೀರ್ಥಾದಿಗಳ ಹೆಸರನ್ನು ಹೇಳಬೇಕಾಗುತ್ತೆ. ಸುಮ್ಮ ಸುಮ್ಮನೆ ನೀವೆಲ್ಲ ಸಂಯಮದಿಂದ ಇದ್ದೀರಿ ಈಗ. ಆ ಉದಾಹರಣೆ ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾ ಇದ್ರೆ ವಿನೀತರ ದೀನರ ಭಕ್ತಿಯನ್ನ ಬಹಳವಾಗಿ ಪ್ರೀತಿಸ್ತಾನೆ ಭಗವಂತ ಅಂತ. ವಿನೀತನಾಗುವುದು, ನಮ್ರನಾಗುವುದು. ಈ ನಮ್ರತೆ ನೋಡಿ, ಈ ಕೈಗಳೆರಡನ್ನ ಹೀಗೆ ಜೋಡಿಸಿ ಹಿಡಿದಾಗ ಎದುರುಗಡೆಗೆ ಒಳಗಡೆ ಹೃದಯದಲ್ಲಿ ಭಾವನೆ ಎಂಥದ್ದೇ ಇರಲಿ, ಹೊರಗಡೆ ತೋರಾಣಿಕೆಗೆ ಎರಡು ಕೈಗಳನ್ನು ಸೇರಿದಾಗಲೂ ಕೂಡ ಅದನ್ನು ನೋಡಿದಾಗ ನಮ್ಗೆ ಎಂತ ಭಾವನೆ ಬರ್ತದೆ ನೋಡಿ. ಏನೋ ಒಂದು ಬಗೆಯ ಸಂತೋಷ, ಏನೋ ಸ್ವಲ್ಪ ಒಳ್ಳೆ ಮನುಷ್ಯ ಕಾಣ್ತಾನೆ ಅಂತ ಕೈ ಮುಗಿದಿದ್ದಾರೆ. ಅದು ಯಾತಕ್ಕೆ ಅಂತ ಆಮೇಲೆ ಗೊತ್ತಾಗುತ್ತೆ. ಆದ್ರೆ ಹೃತ್ಪೂರ್ವಕವಾದಂತಹ ಭಾವನೆಯಿಂದಲೂ ಕೂಡ ನಾವು ಆ ವಿನೀತ ಸ್ಥಿತಿಯನ್ನು ಇಟ್ಕೊಂಡಿದ್ದಾಗ, ಹೃತ್ಪೂರ್ವಕವಾದಂತಹ ವಿನೀತ ಸ್ಥಿತಿಯನ್ನು ಇಟ್ಕೊಂಡಾಗ ನಮ್ಮ ಸುತ್ತಮುತ್ತಲ ಜನರೆ ನಮ್ಮಿಂದ ಸಂತುಷ್ಟ ಆಗುವುದನ್ನು ನಾವು ಕಾಣಬಹುದು. ಅಥವಾ ನಮಗೆ ಅಲ್ಲಿ ಯಾರಾದ್ರೂ ಒಬ್ಬ ಅತ್ಯಂತ ವಿನೀತನಾದಂತಹ ವ್ಯಕ್ತಿ ಸಿಕ್ಬಿಟ್ರೆ, ನಮ್ಮವ್ರನ್ನಾಗಿದ್ದ ವ್ಯಕ್ತಿ ಸಿಕ್ಬಿಟ್ರೆ, ಅವನ ಜೊತೆಲಿ ಹೊತ್ತು ಸ್ವಲ್ಪ ತಿರೋಣ ಅಂತ ಮಾತಾಗುತ್ತೆ ಮನಸ್ಸಾಗುತ್ತೆ. ಆದ್ರೆ ಯಾವ ಮಾತಿನ ಬಿಡುಬಿಡಿಕೆ ಗಡಿಬಿಡಿಯಾಗಿ ಮಾತನಾಡಿ ತನ್ನ ಅಟಾಟೋಪವನ್ನು ತೋರಿಸ್ತಾನೋ, ಸದ್ಯ ಅವನಿಂದ ದೂರ ಇರೋಣಪ್ಪ ಅಂತ. ಅವನಲ್ಲಿಂದ ಬಂದ್ರೆ ಇಲ್ಲನೇನೆ ದಾರಿ ಬದಲಾಯಿಸಿ ಹೋಗುವಂತ ಒಂದು ಮನಸ್ಥಿತಿ ಬರ್ತದೆ. ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲೇ ಕಾಣಬಹುದಾಗಿದೆ ನೋಡಿ. ಭಗವಂತನು ಕೂಡ ಅಂಥದ್ದೊಂದನ್ನು ನಿರೀಕ್ಷಿಸ್ತಾ ಇದ್ದಾನೆ ಅಂತನೋ ಶ್ರೀರಾಮಕೃಷ್ಣ ಮಾತು ಎಷ್ಟು ಅಮೂಲ್ಯ. ನಾವು ಭಗವಂತನನ್ನು ಒಲಿಸಿಕೊಳ್ಬೇಕಾದ್ರೆ ನಮ್ಮ ಹೃದಯವನ್ನು ಸರಳಗೊಳಿಸಿಕೊಳ್ಬೇಕು. ಯಾವುದೇ ಬಗೆಯ ಕೋಪ, ತಾಪ, ಅಟಾಟೋಪ, ಅಹಂಕಾರ, ನಾನು ಮಾಡಿದೆ, ಚಂತಕದ ಜಂಬ, ಇದ್ಯಾವುದನ್ನು ಇಟ್ಕೊಳ್ತೇನೆ, ನಾನು ಯಾವ ಮೂಲೆ ಬದನೆಕಾಯಿ ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯಿಂದ ಇತ್ತು ಅಂತ ಹೇಳಿದ್ರೆ, ಖಂಡಿತವಾಗಿ ಅವನು ನಮ್ಮನ್ನ ಮೇಲೆತ್ತಿ ಬಿಡ್ತಾನೆ. ಯೇಸು ಕ್ರಿಸ್ತ ಒಂದು ಮಾತನ್ನು ಹೇಳಿದ, ಇದು ಎಲ್ಲ ಸಂತರು ಎಲ್ಲ ಅವತಾರ ಪುರುಷರು ಹೇಳುವಂತಹ ಮಾತೆ. ಅದೇ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಯೇಸು ಕ್ರಿಸ್ತ ಏನು ಹೇಳಿದ, ಯಾರು ಹೃದಯದಲ್ಲಿ ಅತ್ಯಂತ ವಿನಮ್ರರಾಗಿದ್ದಾರೋ, ದೀನರಾಗಿದ್ದಾರೋ, ಅವರು ನಿಜಕ್ಕೂ ಮಹಾಭಾಗ್ಯಶಾಲಿಗಳು. ಯಾತಕ್ಕೆಂದ್ರೆ ಭಗವಂತ ಅವರನ್ನು ಮೇಲೆತ್ತಾನೆ ಅಂತ. ಅದೇ ಮಾತನ್ನೇ ಹೇಳಿದ್ದಾನೆ ಅವನು, ಅಷ್ಟೇನೂ ಅಲ್ಲ. ಇದೆಲ್ಲ ಅವತಾರ ಪುರುಷರು ಹೇಳಿರೋದ್ರಿಂದ ನಾವು ಅದ್ರ ಕಡೆಗೆ ಹೆಚ್ಚು ಮಟ್ಟಿಗೆ ಗಮನ ಕೊಡಬೇಕಾಗ್ತದೆ ಅಂತನ್ನುವ ಒಂದು ವಿಷಯ ನಾವು ಗ್ರಹಿಸಬೇಕಾಗಿದೆ. ನಾವೇನಾದರೂ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಸಾಧಿಸಬೇಕಾದ್ರೆ ಈ ಒಂದು ವಿನೀತ ಭಾವವನ್ನು ಕಷ್ಟಪಟ್ಟು ಸಂಪಾದಿಸ್ಕೊಡ್ಬೇಕು. ಮತ್ತು ಅತ್ಯಂತ ಸುಲಭವಾದದ್ದು, ಹಣ ಖರ್ಚು ಮಾಡಬೇಕಾಗಿಲ್ಲ ಅಥವಾ ನಿಮ್ಮ ಯಾವ ವೈಭವವನ್ನು ಹೆಚ್ಚಿಸಿಕೊಂಡು ಅದನ್ನು ಪ್ರದರ್ಶಿಸಬೇಕಾಗಿಲ್ಲ. ವಿನೀತರಾಗಿದ್ದಾಯಿತು, ಸರಳರಾಗಿದ್ದಾಯಿತು. ಸ್ವಾಮಿ ವಿವೇಕಾನಂದರು ಈ ಸರಳತೆಗೆ ನಮ್ರತೆಗೆ ಒಂದು ವ್ಯಾಖ್ಯಾನ ಕೊಡ್ತಾರೆ, ಬಹಳ ಸ್ವಾರಸ್ಯವಾಗಿದೆ ಅದು. ಅವ್ರು ಹೇಳ್ತಾರೆ, ಶ್ರೀಮಂತರನ್ನು ಬಡವರನ್ನು, ಬುದ್ಧಿವಂತರನ್ನು ದಡ್ಡರನ್ನು, ಗ್ರಾಮೀಣರನ್ನು ನಾಗರಿಕರನ್ನು, ಎಲ್ಲರನ್ನೂ ಸಮಭಾವದಿಂದ ಯಾವಾಗ ನಿಮಗೆ ಕಾಣೋದಕ್ಕೆ ಸಾಧ್ಯ ಆಗ್ತದೋ ಆಗ ನಿಮ್ಮ ಮನಸ್ಸು ಸರಳವಾಗಿದೆ ಅಂತ ಅರ್ಥ. ಬಹಳ ಸ್ವಾರಸ್ಯವಾಗಿದೆ. ಇದರಿಂದ ನಾವು ಧ್ಯಾನ ಮಾಡಬೇಕು. ಇದರ ಮೇಲೆ ಧ್ಯಾನ ಮಾಡಿದ್ರೆ ಆಗ ಮಾತ್ರವೇ ಅದರ ನಿಜವಾದ ಅರ್ಥ ನಮಗೆ ಸ್ಫುರಿಸ್ತದೆ. ಶ್ರೀಮಂತರನ್ನ ಶ್ರೀಮಂತರ ಜೊತೆ ಮಾತನಾಡಿದ ತಕ್ಷಣ ನಮ್ಮ ಸರಳತೆಗೆ ಏನು ಧಕ್ಕೆ ಬಂತು ಅಂತ ತಿಳ್ಕೊಳ್ಬೇಕಾಗಿಲ್ಲ. ಆದ್ರೆ ಬಡವರು ಬಂದಾಗಲೂ ಕೂಡ ಅಷ್ಟೇ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಇದೆಯೋ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಸಾಕು. ಯಾವಾಗಲೂ ಶ್ರೀಮಂತರ ಜೊತೆಗೇ ಇರಬೇಕು. ಬಡವರು ಬಂದರೆ ಸಾಧ್ಯವಾದಷ್ಟು ಅವ್ರನ್ನ ದೂರ ಮಾಡಬೇಕು, ಸುಮ್ಮನೆ ರಗಳೆ ಮಾಡ್ತಿರ್ತಾರೆ, ಏನಾದರೂ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತನ್ನುವ ಈ ಎಲ್ಲ ಭಾವನೆಗಳನ್ನೆಲ್ಲ ಲೆಕ್ಕಾಚಾರಗಳನ್ನೆಲ್ಲ ಇಟ್ಕೊಂಡು ಅವನ್ನ ಯಾವಾಗ ದೂರ ಮಾಡತಕ್ಕಂತಹ ಭಾವನೆ ನಮ್ಮ ಹೃದಯದೊಳಗೆ ಇರುತ್ತೋ ತಕ್ಷಣ ತಿಳ್ಕೊಳ್ಬಹುದು ನಮ್ಮ ಹೃದಯ ಕುಟಿಲ ಗತಿಯಲ್ಲಿ ಹೋಗ್ತಾ ಇದೆ ಅಂತ. ಅದು ಸರಳ ರೀತಿಯಲ್ಲಿ ಹೋಗ್ತಾ ಇಲ್ಲ, ಕುಟಿಲ ಗತಿಯಲ್ಲಿ ಹೋಗ್ತಾ ಇದೆ ಅಂತ. ಯಾವುದೇ ಬಗೆಯ ಭೇದ ಭಾವವೂ ಇಲ್ಲದೆ ಸಮಾನ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನ ಕಾಣತಕ್ಕಂತಹದ್ದೇ ಅತ್ಯಂತ ಸರಳ ಭಾವ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅತ್ಯಂತ ನಮ್ರ ಭಾವ ಅಂತ. ಶ್ರೀಮಂತರಲ್ಲಿ ಯಾವ ದೇವರನ್ನ ಕಾಣ್ತಾ ಇದೆಯೋ ಅದೇ ಭಗವಂತನನ್ನ ಬಡವರಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಅಥವಾ ಯಾವ ದೇವರನ್ನ ನಾವು ಬಡವರಲ್ಲೂ ಕಾಣಬೇಕಾಗಿದೆಯೋ ಅದೇ ದೇವರೇ ಶ್ರೀಮಂತರಲ್ಲೂ ಇದ್ದಾನೆ, ಬುದ್ಧಿವಂತರಲ್ಲೂ ಇದ್ದಾನೆ, ಗಂಡನಲ್ಲೂ ಇದ್ದಾನೆ ಅಂತಿರ್ತಕ್ಕಂಥ ಈ ಒಂದು ಸಮದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯವಾದಾಗ ಅದನ್ನೇ ಸರಿಯಾದ ಸರಳತೆ ಅಂತ. ಯಾವುದೇ ಬಗೆಯ ಅನೈಸರ್ಗಿಕವಾದಂತಹ ವ್ಯವಹಾರ ಇತ್ತು ಅಂತ ಹೇಳಿದ್ರೆ ಅದು ಸರಳತೆ ಆಗೋದಿಲ್ಲ. ಅತ್ಯಂತ ನೈಜವಾದಂತಹ ವ್ಯವಹಾರ ಏನಿದೆಯೋ ಅದು ಸರಳತೆ ಅಂತ ಅನಿಸ್ಕೊಳ್ತದೆ. ಆದ್ರಿಂದ ಈ ಸರಳತೆಯ ಬಗ್ಗೆ ನಾವು ಸಾಕಷ್ಟು ಪರಿಭಾವಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಸರಳತೆಯನ್ನು ಭಗವಂತ ಪ್ರೀತಿಸ್ತಾನೆ, ನಮ್ಮ ನಮ್ರತೆಯನ್ನ ಭಗವಂತ ಬಹಳಷ್ಟು ಸ್ವೀಕರಿಸ್ತಾ ಇದ್ದಾನೆ ಅಂತ ನಾವು ಮಾತನ್ನಾಗಲಿ ಶ್ರೀ ರಾಮಕೃಷ್ಣರಿಂದ ಕೇಳ್ತಾ ಇದ್ದೇವೆ. ಅಲ್ಲದೇನೆ ಕೌರವ ಮತ್ತು ವಿದುರನ ಉದಾಹರಣೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕೌರವ ಎಲ್ಲ ಬಗೆಯ ಸೌಕರ್ಯದಿಂದ ಕೂಡಿದವನು ಶ್ರೀಕೃಷ್ಣ ಸಂಧಾನಕ್ಕೆ ಬಂದಂತಹ ವೇಳೆಯಲ್ಲಿ ತನ್ನ ಕಡೆಗೆ ಬರಬೇಕು, ತನ್ನ ಆ ಸಕಲ ಸೌಕರ್ಯದಿಂದ ಕೂಡಿದಂತಹ ಸಕಲ ವೈಭವಗಳಿಂದ ಕೂಡಿದಂತಹ ಉಪಚಾರವನ್ನು ಸ್ವೀಕರಿಸಬೇಕು ಅಂತ ನಿರೀಕ್ಷಿಸಿಕೊಂಡಿದ್ರೆ, ಆದರೆ ಇವನು ಯಾರು ಈ ವಿದುರ ಇದಲ್ಲ, ಅವನು ಅತ್ಯಂತ ದೀನ ವದನನಾಗಿ ಅತ್ಯಂತ ಸರಳ ಭಾವದಿಂದ ಶುದ್ಧ ನಿಷ್ಕಪಟ ಪ್ರೇಮದಿಂದ ಶ್ರೀಕೃಷ್ಣನ ವರವನ್ನು ನಿರೀಕ್ಷಿಸ್ತಾ ಇದ್ದಾನೆ. ಬಾ ಅಂತ ಕರೆಯೋದಕ್ಕೂ ಕೂಡ ಅವನಿಗೆ ಶಕ್ತಿ ಇಲ್ಲ. ಯಾಕೆ ಶಕ್ತಿ ಇಲ್ಲ? ಬಂದ್ರಿ, ಹೇಗೆ ನೋಡ್ಕೊಳ್ಳೋದು ಅವನನ್ನ, ನೋಡ್ಕೊಳ್ಳೋದಕ್ಕೆ ತನ್ನಲ್ಲಿ ಏನ್ ಯೋಗ್ಯತೆ ಇದೆ ಅಂತ ನೋಡ್ರಿ ಅವನನ್ನು ಕರೆಯೋದು. ಅದಕ್ಕೋಸ್ಕರ ಬಾ ಅಂತ ಕರೆಯೋದಕ್ಕೂ ಕೂಡ ಶಕ್ತಿ ಇಲ್ಲ, ಸುಮ್ಮನೆ ನಿರೀಕ್ಷಿಸಿಕೊಂಡಿದ್ದಾನೆ. ಶ್ರೀಕೃಷ್ಣ ಇವನ ಮೌನ ನಿರೀಕ್ಷಣೆಯನ್ನ ಗಮನಿಸಿ ಅತ್ತ ಕಡೆಗೇ ಸರಿದ. ಶ್ರೀರಾಮಕೃಷ್ಣರ ತಂದೆ ಖುದಿರಾಮ ಚಟ್ಟೋಪಾಧ್ಯಾಯ ಎಷ್ಟರ ಮಟ್ಟಿಗೆ ಬಡವ ಅಂದ್ರೆ ದರಿದ್ರ ಅಂತನ್ನುವಷ್ಟರ ಮಟ್ಟಿಗೆ. ಅವನ ಹಿಂದಿನ ಊರಿನ ಒಬ್ಬ ದುಷ್ಟ ಸುಳ್ಳು ವಾದದಿಂದ ಅವನನ್ನ ಆ ಊರಿನಿಂದ ಅಟ್ಟುಬಿಟ್ಟ. ಅವನು ಇನ್ನೊಂದು ಊರಿನಲ್ಲಿ ತನ್ನ ಸ್ನೇಹಿತರ ಮನೆಯಲ್ಲಿ ಬಂದ ಪರದೇಶಿ. ಆ ರೀತಿಯಲ್ಲಿ ಇದ್ದಂತಹ ಖುದಿರಾಮ ಚಟ್ಟೋಪಾಧ್ಯಾಯ ಗಯಾ ವಿಷ್ಣುವಿನ ಸಂದರ್ಶನಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಗಯಾ ವಿಷ್ಣು ದರ್ಶನ ಕೊಟ್ಟು ಏನ್ ಹೇಳ್ತಾ ಇದ್ದಾನೆ, ನಿನ್ನಲ್ಲಿಗೆ ನಾನು ಬರಬೇಕು ಅಂತ ಇದ್ದೇನೆ, ನಿನ್ನ ಮಗನಾಗಿ ಜನಿಸಬೇಕು ಅಂತ ಇದ್ದೇನೆ ಅಂತ. ಬಡ ಬ್ರಾಹ್ಮಣ ಗಾಬರಿ ಆಗ್ಬಿಟ್ಟ. ಹೇ ಭಗವಂತ, ಸುಮ್ಮನೆ ನೀನು ಸ್ವಪ್ನ ದರ್ಶನ ಕೊಟ್ಟದಷ್ಟೇ ಸಾಕು, ನೀನು ನನ್ನ ಮನೆಗೆ ಬಂತು ಅಂತ ಹೇಳಿದ್ರೆ ಬರೋದೇನೋ ಭಾಗ್ಯವೇ, ನಾನು ಬೇಡ ಅಂತ ಹೇಗೆ ಹೇಳೋದು? ಆದ್ರೆ ನೀನು ಬಂದ್ರೆ ನಿನ್ನ ಹೇಗೆ ನಾನು ನೋಡ್ಕೊಳ್ಳೋದು? ನನ್ನಲ್ಲಿ ಏನಿದೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ? ನೀನೇನ್ ಕೊಟ್ಟರೆ ಅದೇ ನನ್ನ ತೃಪ್ತಿ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಪತ್ರ ಪುಷ್ಪ ಫಲ ಅದು ಏನ್ ಕೊಟ್ಟು ಕೂಡ, ನೀರು ಒಂದು ಉದಾಹರಣೆ, ನೀರು ಅದನ್ನು ಕೊಡುವಾಗ ಹೇ ಭಗವಂತ ನಿನಗೆ ಅಮೃತವನ್ನೇ ಕುಡಿಸ್ತಾ ಇದ್ದೇನೆ ಈ ಒಂದು ಕೊಟ್ಟು ನೀರಿನ ಮೂಲಕ, ಈ ಉದಾಹರಣೆಯ ನೀರಿನ ಮೂಲಕ ಅಂತನ್ನುವ ಭಾವನೆಯಿಂದ ಕೊಡ್ತು ಅಂತ ಹೇಳುತ್ತೆ. ಓಹೋ, ನೀರು ಕೊಟ್ಟರು ಭಗವಂತನಿಗೆ ಸಂತೋಷ ಆಗುತ್ತಂತ, ಹಾಗಾದ್ರೆ ನೀರೇ ಕೊಡೋಣ. ಹಾಗಿದ್ರೂ ಕೂಡ ಅವನಿಗೆ ನೀರೇ ಬೇಕಂತೆ, ಇನ್ನೇನ್ ಮಾಡೋದು? ಆದ್ರೆ ಅದು ಸರಿಯಲ್ಲ. ಯಾರ್ಯಾರಲ್ಲಿ ಏನೇನು ಇದೆಯೋ ಅದನ್ನು ಭಕ್ತಿಯಿಂದ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದೇ ಮುಖ್ಯವಾದ ಪ್ರಶ್ನೆಯೇ ವಿನಃ ನೀರನ್ನೇ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ. ಹಿನ್ನೆಲೆಯಲ್ಲಿ ಭಕ್ತಿ ಇರಬೇಕು. ಅದರಿಂದಲೇನೆ ಭಗವಂತ ನಾವು ಮಾಡ್ತಕ್ಕಂಥ ಕಾರ್ಯ ಅದು ಎಂಥ ಕಾರ್ಯ ಅಂತ ನೋಡೋದಿಲ್ಲ. ಆ ಕಾರ್ಯವನ್ನು ಯಾವ ಭಾವದಿಂದ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡ್ತಾ ಇದ್ದಾನೆ. ಭಾವಗ್ರಾಹಿ ಜನಾರ್ದನ, ಭಾವವನ್ನು ನೋಡ್ತಕ್ಕಂಥವನು ಯಾವಾಗಲೂ ನೋಡಿ. ಇವನು ಭಾವ ಚೊಕ್ಕಟವಾಗಿದೆಯೇ ಅಂತ, ಭಾವದಲ್ಲಿ ಆ ಒಂದು ದೀನತೆ, ಆ ಒಂದು ನಮ್ರತೆ ಇರಬೇಕು, ಆ ಒಂದು ನಿಜವಾದ ಭಕ್ತಿ ಇರಬೇಕು ಅಂತ ಅನ್ನೋದನ್ನ ಇಲ್ಲಿ ಶ್ರೀರಾಮರು ಹೇಳ್ತಾ ಇದ್ದಾರೆ. ಬಳಿಕ ಹಸುವಿನ ಉದಾಹರಣೆ ಕೊಟ್ಟು ಹೇಳ್ತಾರೆ, ಹಸು ತನ್ನ ಕರುವಿನ ಕಡೆಗೆ ಓಡಿ ಓಡಿ ಹೋಗುವ ಹಾಗೆ ಭಗವಂತ ಭಕ್ತರ ಕಡೆಗೆ ಓಡಿ ಓಡಿ ಹೋಗ್ತಾನೆ ಅಂತ. ಭಕ್ತ ಅಂತಂದ್ರೆ ತನ್ನ ಹೃದಯವನ್ನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡವನು, ಅವನ ಸಂತೋಷವೇ ತನ್ನ ಸಂತೋಷ ಅಂತ ಭಾವಿಸಿದವನು. ಎಂತಹ ಸಮರ್ಪಣ ಭಾವಗಳು, ಸಮರ್ಪಣೆಯಿಂದ ಬಹಳ ಸಂತೋಷ ಪಡ್ತಾನೆ ಅವನು. ಅದನ್ನೇ ಶ್ರೀರಾಮಕೃಷ್ಣರು ಒಂದು ಹಾಡಿನಲ್ಲಿ ಹೇಳ್ತಾರೆ. ಪರಮ ಯೋಗಿಗಳೆಲ್ಲ ಯುಗ ಯುಗ ತಪವ ಕೈವರು ಪ್ರೇಮಕ್ಕೆ, ಪರಮ ಯೋಗಿಗಳೆಲ್ಲ ಯುಗ ಯುಗ ತಪವ ಕೈವರು ಪ್ರೇಮಕ್ಕೆ, ತಪವ ಕೈವರು ಪ್ರೇಮಕ್ಕೆ. ಪ್ರೇಮವೇ ಚರಗೊಳ್ಳಲು ಎದೆಗಳು, ಪ್ರೇಮವೇ ಚರಗೊಳ್ಳಲು ಎದೆಗಳು, ಸೂಜಿಗಲ್ಲೆಳೆವಂತೆ ಸೂಜಿಯ ದೇವನೆಳೆವನು ಭಕ್ತರಾತ್ಮವ ತನ್ನ ಪ್ರೇಮದ ನಿಲಯಕ್ಕೆ, ತನ್ನ ಪ್ರೇಮದ ನಿಲಯಕ್ಕೆ. ಪರಮಯೋಗಿಗಳೆಲ್ಲ ಯುಗ ಯುಗ ತಪವ ದೇವರು ಪ್ರೇಮಕ್ಕೆ, ತಪವ ದೇವರು ಪ್ರೇಮಕ್ಕೆ, ತಪವ ದೇವರು ಪ್ರೇಮಕ್ಕೆ. ಪ್ರೇಮಕ್ಕಾಗಿ ತಪಸ್ಸನ್ನು ಕೈತಾ ಇದ್ದಾರೆ ಪರಮ ಯೋಗಿಗಳೆಲ್ಲ ಅಂತನ್ನು ಹಾಡನ್ನ ಹಾಡ್ತಾರೆ ಶ್ರೀರಾಮಕೃಷ್ಣ. ಆ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ನಿಜವಾದ ಭಕ್ತಿ ಅಂತಿರ್ತಕ್ಕಂಥ, ತ್ಯಾಗದಿಂದ ಕೂಡಿದಂತಹದ್ದೇ ನಿಜವಾದ ಭಕ್ತಿ. ತನಗೊಂದು ಸ್ವಲ್ಪ ಏನೋ ಬೇಕು ಅಂತನ್ನುವ ಭಾವನೆ ಹೆಚ್ಚು ಅಂತ ಹೇಳಿದ್ರೆ ಪ್ರೇಮ ಆಗುವುದಿಲ್ಲ. ಪ್ರೇಮಕ್ಕೂ ಕಾಮಕ್ಕೂ ಅದೇ ವ್ಯತ್ಯಾಸ. ಕಾಮದಲ್ಲೂ ಕೂಡ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಇದೆ, ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ತಾಯಿಗೆ ಮಗುವಿನ ಮೇಲೆ, ಮಗುವಿಗೆ ತಾಯಿಯ ಮೇಲೆ, ತಂದೆಗೆ ಮಕ್ಕಳ, ಈ ಬಗೆಯ ಹಲವಾರು ಪ್ರೀತಿಗಳನ್ನು ನಾವು ಈ ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲೂ ತಾಯಿ ಮಕ್ಕಳ ಪ್ರೀತಿ ಅಂತ ಹೇಳ್ತಕ್ಕಂಥದ್ದನ್ನು ಅತ್ಯಂತ ಶುದ್ಧವಾದ ಪ್ರೀತಿ ಅಂತ ಕೂಡ ನಾವು ಭಾಷಣ ಬೀಳ್ತಾ ಇದ್ದೇವೆ. ಆದರೆ ಆ ಪ್ರೀತಿಯಲ್ಲೂ ಕೂಡ ಕೊಡುವುದು ಕೊಡುವುದು ಅಂತ ಹೇಳ್ತಕ್ಕಂಥ ಒಂದು ಗುಣ ಇದೆ. ಅದು ಕಾಣುವುದಿಲ್ಲ ಅಷ್ಟೇ, ಬಾಕಿ ಉಳಿದೆಲ್ಲ ಸ್ಪಷ್ಟವಾಗಿ ಕಾಣ್ತದೆ. ನನಗಿಂಥದ್ದು ಬೇಕು, ನಿನಗಿಂಥದ್ದು ಕೊಡಬೇಕಾದ್ರೆ, ನೀನಿಂಥದ್ದು ನಾನು ಕೊಡಬೇಕಾದ್ರೆ ನೀನಂಥದ್ದು ನಾನು ಕೊಡಬೇಕು. ಈ ಬಗೆಯ ಕೊಡುವುದು ಕೊಳ್ಳುವುದು ಅಂತ ಹೇಳ್ತಕ್ಕಂಥ ವ್ಯವಹಾರ ಪ್ರತಿಯೊಂದು ಪ್ರೀತಿಯ ವ್ಯವಹಾರದಲ್ಲೂ ಕೂಡ ಸೇರಿಕೊಂಡಿದೆ. ಇದು ನಾವು ಈ ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ನಮ್ಗೆ ಬರ್ತಕ್ಕಂಥದ್ದೇನಾದ್ರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಮ್ಮ ಮುಖ ಅಂತ ಇರ್ತಕ್ಕಂಥದ್ದು ಅವ್ರ ಕಡೆಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಬೇಕಾದ್ರೆ ನೀವು ಕನ್ನಡಿ ನೋಡಿಕೊಂಡು ತಿಳ್ಕೊಳ್ಬಹುದು. ಸಂತುಷ್ಟಿ ಬಹಳ ಕಡಿಮೆ ಆಗ್ತದಲ್ಲಿ. ಈ ರೀತಿಯ ಒಂದು ವ್ಯವಹಾರ ಇದೆಯಲ್ಲ, ಇದು ನಿಜವಾದ ಪ್ರೇಮ ಅಲ್ಲ, ಇದು ಕಾಮಗಂಧಪೂರ್ಣವಾದಂತಹ ಪ್ರೀತಿ ಅಂತ ಅನ್ನೋದು. ಆದರೆ ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ರಲ್ಲಿ ಈ ಒಂದು ವೈಯಕ್ತಿಕವಾದಂತಹ ಕಾಮ ಕಿಂಚಿತ್ತೂ ಇರೋದಿಲ್ಲ. ಅದಕ್ಕೋಸ್ಕರ ಯೋಗಿಗಳು ತಪಸ್ಸು ಮಾಡಿದ್ರು, ಯುಗ ಯುಗವೂ ತಪಸ್ಸು ಮಾಡಿದ್ರು ಅಂತ ಹೇಳಿದ್ರು. ಕೃತಯುಗದಲ್ಲಿ ಸಹಸ್ರಾರು ವರ್ಷ ತಪಸ್ಸು ಮಾಡಿದ್ರು ಅಂತ ಬರ್ತದೆ. ಸಹಸ್ರಾರು ವರ್ಷ ಆ ವಾಲ್ಮೀಕಿ ಮಹರ್ಷಿಗಳು ಎಷ್ಟು ತಪಸ್ಸು ಮಾಡಿದ್ರು ಕುತ್ತ ಕಟ್ಟುವವರೆಗೆ, ಆ ಕಥೆಯನ್ನು ಗೊತ್ತಿದೆ. ಆದರೆ ಕಲಿಯುಗದಲ್ಲಿ ಅಷ್ಟೊಂದು ತಪಸ್ಸೆಯನ್ನು ಮಾಡಬೇಕಾಗಿಲ್ಲ. ಗೆದ್ದಲು ಕಟ್ಟಿಕೊಳ್ಳುವಷ್ಟು ಮಟ್ಟಿಗೆ ತಪಸ್ಸು ಮಾಡಬೇಕಾಗಿಲ್ಲ, ಈಗ ಹಿಡಿದು ಗೆದ್ದಲೇ ಸಾಕು. ಅದನ್ನು ತೆಗೆದ್ರೆ ಆಯ್ತು ಅಷ್ಟೇ, ಬುದ್ಧಿಗೆ ಹಿಡಿದಿದೆಯಲ್ಲ ಗೆದ್ದಲು, ಅದನ್ನು ತೆಗೆದ್ರೆ ಆಯ್ತು. ನಾವು ಮಾಡಬೇಕಾದ್ರೆ ನಾಮ ಸಂಕೀರ್ತನೆಯ ಮೂಲಕ ಮಾಡಿದ್ರೆ ಸಾಕು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಗಟ್ಟಿಯಾಗಿ ಕೂಗಿ ಭಜನೆ ಮಾಡುವಂತ ದಾಸರು ಏನು ಹೇಳಿದಾರೋ ಹಾಗೆ ಗಟ್ಟಿಯಾಗಿ ಯಾವ್ಯಾವುದಕ್ಕೂ ಕೂಗುತ್ತೇವಲ್ಲ ನಾವು, ಭಗವಂತನಿಗಾಗಿ ಕೂಗುವಂತಹ ಒಂದು ವ್ರತವನ್ನು ತೋರಿಸ ಪಕ್ಷದಲ್ಲಿ ಈ ಕಲಿಯುಗದಲ್ಲಿ ಬಹಳ ಬೇಗ ಭಗವಂತನ ಪ್ರೀತಿ ಪಾತ್ರರಾಗುವುದಕ್ಕೆ ಅವಕಾಶ ಇದೆ. ಇಂತಹ ಒಂದು ಪ್ರೇಮ ಭಗವಂತನೇ ಬೇಕು, ಅವನಲ್ಲದೆ ಬೇರೆ ಯಾವುದು ಬೇಡ ಅಂತಕ್ಕಂತ ಪ್ರೇಮ ಇದೆಯಲ್ಲ, ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಂಸಾರಿಗಳಿಗೂ ಒಂದು ಕಷ್ಟ ಬಂದ್ಬಿಡುತ್ತೆ. ಬರೀ ಭಗವಂತ ಮಾತ್ರ ಬೇಕು ಅಂತ ಹೇಳಿದ್ರೆ ಬಾಕಿ ಉಳಿದದ್ದೆಲ್ಲ ಎಷ್ಟೆಷ್ಟೋ ಬೇಕು ಅಂತ ಇದೆಯಲ್ಲ, ಅದನ್ನೆಲ್ಲ ಎಲ್ಲಿದ್ರೆ ಆಗುದಿಲ್ವಲ್ಲ ನಮ್ಗೆ. ಶ್ರೀ ರಾಮಕೃಷ್ಣ ಅವತ್ತು ಒಳ್ಳೆಯ ಉದಾಹರಣೆ ಕೊಡ್ತಾ ಇದೆ. ರಾಜನ ಸ್ನೇಹ ಮಾಡಿಕೊಂಡ ಮೇಲೆ ರಾಜನ ಸ್ನೇಹ ಮಾತ್ರ ಬೇಕು ಅಂತನ್ನೋ ಭಾವನೆಯಿಂದ ರಾಜನ ಸ್ನೇಹ ಮಾತ್ರ ಮಾಡಿಕೊಂಡವನಿಗೆ ಅವನಿನ್ನು ತರಕಾರಿ ಬೇಕು, ಬದನೆಕಾಯಿ ಬೇಕು ಅಂತ ಪ್ರತ್ಯೇಕವಾಗಿ ಕೇಳ್ಕೊಳ್ಬೇಕೆ? ಅವನಿಗೇನೇನು ಬೇಕು ಅಂತ ಹೇಳೋದನ್ನ ಈ ರಾಜನೇ ನೋಡ್ಕೊಡ್ತಾನೆ. ಆ ಮನುಷ್ಯ ತನ್ನನ್ನು ಬೇಕು ಅಂತ ಕೇಳ್ಕೊಂಡಿದ್ದಾನೆ, ತನ್ನ ಮೇಲೆ ಮಾತ್ರ ಪ್ರೇಮ ಇಟ್ಕೊಂಡಿದ್ದಾನೆ, ಆದ್ರಿಂದ ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸ್ಬೇಕಾದ ನನ್ನ ಜವಾಬ್ದಾರಿ ಅಂತ ರಾಜನಿಗೆ ಗೊತ್ತಾಗೋದಿಲ್ಲ. ಅವನ ಇಚ್ಛಾ ಮಾತ್ರದಿಂದ ಎಲ್ಲವನ್ನೂ ಕೂಡ ಪೂರೈಸಿ ಕೊಡ್ತಾನೆ. ಹಾಗೇನೇ ಭಗವಂತ ಕಡಿಮೆನೆ, ಒಬ್ಬ ಸಾಮಾನ್ಯ ದೊರೆಯು ಕೂಡ ನಮಗೆ ಬೇಕಾದನ್ನ ದೊರಕಿಸಿಕೊಡಬಲ್ಲ ಅಂತಂದ ಮೇಲೆ ಇನ್ನು ನಮಗೆ ಭಗವಂತ ಇಚ್ಛಾವತ್ಯಾದಂತಹ ಭಗವಂತ ನಮ್ಮ ಇಚ್ಛೆಯನ್ನ ಕಾಣ್ತಕ್ಕಂತಹ ಭಗವಂತ ನಮಗೆ ಬೇಕಾದನ್ನ ಕಾಲಕಾಲಕ್ಕೆ ಒದಗಿಸಿಕೊಡ್ಲಾರನೆ ಇದನ್ನು ಪ್ರತ್ಯೇಕವಾಗಿ ಕೇಳಬೇಕೆ? ಆದ್ರಿಂದ ಈ ಬಗೆಯ ಸಂಶಯವನ್ನು ಇಡಲೇಬಾರದು. ಭಗವತ್ ಪ್ರೇಮವನ್ನ ನಾವು ಸಂಪೂರ್ಣವಾಗಿ ಬಯಸಿದಾಗ, ಭಗವತ್ ಪ್ರೇಮಕ್ಕಾಗಿ ನಾವು ಸಂಪೂರ್ಣ ತ್ಯಾಗ ಮಾಡಿದಾಗ ನಮಗಿಲ್ದಾಗ ಆಗುತ್ತಲ್ಲ ಅಂತ ಹೇಳ್ತಕ್ಕಂತಹ ಭಾವನೆ ನಿರಾಧಾರ ಅನ್ನೋದನ್ನ ಸ್ಪಷ್ಟವಾಗಿ ಮನಸ್ಸು ನೆನಪಿಟ್ಕೊಳ್ಬೇಕು. ಆದ್ರೆ ಒಂದು ವಿಚಾರ ಪ್ರಾಮಾಣಿಕವಾದ ರೀತಿಯಲ್ಲಿ ನಾವು ಶರಣಾಗಬೇಕು. ಪ್ರಾಮಾಣಿಕವಾದ ರೀತಿಯಲ್ಲಿ ಶರಣಾದಾಗ ಭಗವಂತ ಅರ್ಥ ಮಾಡಿಕೊಳ್ಳದಿರಲಿ, ಭಗವಂತರ ಭಕ್ತಾದಿಗಳು ಸಾಮಾನ್ಯ ಜನ ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ಇವರಿಗೆ ನಿಜಕ್ಕೂ ಏನು ಬೇಡವಾಗಿದೆ, ಆದ್ರಿಂದ ಇವರಿಗೆ ಎಲ್ಲ ತಗೊಂಡು ಕೊಡೋಣ. ಈ ಸನ್ಯಾಸಿಗಳು ಸನ್ಯಾಸಿಗಳು ದೊಡ್ಡ ದೊಡ್ಡ ಮಠ ಎಲ್ಲ ಕಟ್ಟಿದಾರಲ್ಲ, ಅದು ಏನು ಮಠಗಳು? ಬರೀ ರಾಮಕೃಷ್ಣಾಶ್ರಮ ಮಾತ್ರ ಅಲ್ಲ, ಶೃಂಗೇರಿ ಮಠ ನೋಡಿ, ಉಡುಪಿ ಮಠ ನೋಡಿ, ಆ ಕೃಷ್ಣನಿಗೆ ಚಿನ್ನದ ತೇರು ನೋಡಿ, ಲಕ್ಷಗಟ್ಟಲೆ ರೂಪಾಯಿ ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳೆಲ್ಲ ಹೋಗಿ ಹೋಗಿ ಬೀಳ್ತಾ ಇದೆಯಲ್ಲ ಆ ಸನ್ಯಾಸಿಗಳ ಬಳಿಗೆ. ಆಲೋಚನೆ ಮಾಡಿ, ಭಗವಂತನಿಗಾಗಿ ನಾವು ಸರ್ವವನ್ನೂ ಬಿಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ಜನಗಳಿಗೆ ಬುದ್ಧಿ ಹಾಕಿ ಗೊತ್ತಾಗಿ ತಗೊಂಡೋಗಿ ಎಲ್ಲ ಸುರಿತಾ ಇದ್ದಾರೆ. ಹಾಗಿರುವಾಗ ಭಗವಂತ ನಮಗೆ ಸುರಿಲಿಕ್ಕಿಲ್ಲ, ಯೋಚನೆ ಮಾಡಿ. ಭಗವಂತ ಸುರಿಯುವುದರಲ್ಲಿ ಇನ್ನೊಂದು ವೈಶಿಷ್ಟ್ಯ ಇದೆ. ಈ ಜನ ನಮಗೆ ಕೊಡ್ತಕ್ಕಂಥ ಅದರಲ್ಲಿ ದಾಪತ್ರೆಯೂ ಇರ್ತದೆ, ಆದರೆ ಭಗವಂತ ಕೊಡ್ತಕ್ಕಂಥ ಅದರಲ್ಲಿ ದಾಪತ್ರೆ ಇರೋದಿಲ್ಲ. ತಾಪರಹಿತವಾದಂತಹ ಕೊಡುಗೆ ಅವನದ್ದು, ತಾಪವೇ ಇಲ್ಲದಂತೆ ಮಾಡ್ತಕ್ಕಂಥವನು, ತಾಪ ನಿವಾರಕ ಆದ. ಆದ್ರಿಂದ ಏನನ್ನೇ ಪಡೀಲಿ ನಾವು ಭಗವಂತನಿಂದ ಪಡೀಬೇಕಾದ್ರೆ ನಮ್ಮ ಎತ್ಕಿಂಚಿತ್ ಏನಿದೆಯೋ ಅದನ್ನೆಲ್ಲ ಅವನಿಗೆ ಕೊಡಬೇಕು. ಈ ಬಗೆಯ ಪ್ರೇಮವನ್ನು ನಾವು ಸಂಪಾದಿಸಿಕೊಳ್ಬೇಕು. ಪ್ರೇಮ ವೆಚ್ಚರ ಒಳಗು ಎದೆಯೊಳು ಸೂಜಿಗಲ್ ಎಳೆದಂತೆ, ಸೂಜಿಯ ದೇವ ನೆಲವನ್ನು ಭಕ್ತ ಆತ್ಮವ ತನ್ನ ಪ್ರೇಮದ ನಿಲಯಕ್ಕೆ, ತನ್ನ ಪ್ರೇಮದ ವಲಯಕ್ಕೆ. ಪ್ರೇಮ ನಿಲಯ ಪರಮಾತ್ಮನ ಅಲ್ಲಿ ಎಳ್ಕೊಂಡ್ಬಿಡ್ತಾನೆ. ನಾವೆಲ್ಲ ತುಕ್ಕು ಹಿಡಿದ ಕಬ್ಬಿಣವಾಗಿ ಬಿಟ್ಟಿದ್ದೇವೆ, ಆ ತುಕ್ಕು ಹೊಟ್ಟೆ ಹೋಗ್ಬಿಡ್ಬೇಕು. ಆಗ ಸೂಜಿಗಲ್ಲು ಪರಮಾತ್ಮ ಇದಾನಲ್ಲ, ಸೂಜಿಗಲ್ಲಾಗ್ತಾನೆ ಅವನು. ಅವನು ಯಾವಾಗಲೂ ಸೂಜಿಗಲ್ಲೇ, ಅಥವಾ ಅದೇನಂತಾರಕ್ಕೆ ಅಯಸ್ಕಾಂತ, ಅದು ಹೇಳ್ಕೊಂಡು ಬಿಡ್ತದೆ ನಮ್ಮ ವ್ಯಕ್ತಿತ್ವವನ್ನು. ಶ್ರೀರಾಮಕೃಷ್ಣ ಇನ್ನೊಂದು ಮಾತಾಡ್ತಾರೆ, ಮೊದಲು ಭಗವಂತ ಸೂಜಿಗಲ್ಲಾಗಿರ್ತಾನೆ, ಮನುಷ್ಯ ಕಬ್ಬಿಣವಾಗಿರ್ತಾನೆ, ಆಮೇಲೆ ಭಕ್ತಿ ಪ್ರಾಪ್ತಿ ಆದ ಮೇಲೆ ಭಗವಂತನೇ ಕಬ್ಬಿಣವಾಗಿರ್ತಾನೆ, ಭಕ್ತನೇ ಸೂಜಿಗಲ್ಲಾಗಿರ್ತಾನೆ. ಆಕರ್ಷಣ ಶಕ್ತಿ ಭಕ್ತನಿಗೆ ಬಂದ್ಬಿಡ್ತದೆ, ಭಕ್ತ ಎಲ್ಲಿ ಹೋದ್ರೆ ಭಗವಂತ ಅಲ್ಲಿ ಹಿಂದೆಲೆ ಹೋಗ್ತಕ್ಕಂಥದ್ದು. ಇಂಥ ಒಂದು ಅದ್ಭುತ ಸ್ಥಿತಿಯ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಬಹಳ ಸ್ವಾರಸ್ಯವಾಗಿದೆ. ಹಾಗಿರುವಾಗ ಈ ಒಂದು ನಿಷ್ಕಪಟವಾದಂತಹ, ನಿಷ್ಕಳಂಕವಾದಂತಹ, ನಿಷ್ಕಾಮವಾದಂತಹ, ಸರಳವಾದಂತಹ ಭಕ್ತಿಗೆ ಎಂತಹ ಶಕ್ತಿ ಅಂತ ನಮ್ಗೆ ಅರ್ಥವಾಗುತ್ತೆ. ಈ ಹಾಗೆ ಹೇಳಿದ ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನ ಹೆಸರು ಬಿದ್ದೊಡನೆಯೇ ಚೈತನ್ಯ ದೇವನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿತಾ ಇತ್ತು. ಭಗವಂತನೇ ನಿಜವಾದ ವಸ್ತು, ಉಳಿದುವೆಲ್ಲ ಅವಸ್ತು. ಮನುಷ್ಯ ಇಚ್ಛೆ ಪಟ್ಟರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಲ್ಲ. ಆದರೆ ಏನ್ ಮಾಡುದು, ಆತ ಕಾಮಕಾಂಚನಗಳ ಭೋಗದಲ್ಲೇ ಮತ್ತನಾಗಿದ್ದಾನೆ. ಹಾವಿನ ತಲೆಯ ಮೇಲೆ ರತ್ನವಿದೆ, ಆದರೂ ಅದು ಕಪ್ಪೆಯನ್ನು ತಿಂದೇ ಸಾಗಿದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಹಾವಿನ ತಲೆಯ ಮೇಲೆ ರತ್ನ ಇದೆ, ರತ್ನ. ಆ ರತ್ನದ ಪ್ರಭೆಯಿಂದ ಅದು ಬೇಕಾದನ್ನು ಪಡಿಬಹುದು, ಆದ್ರೆ ಅದು ಕಪ್ಪೆ ತಿಂದೇ ಸಾಯಿತಂತೆ. ಈ ಕಾಮಕಾಂಚನ ಅಂತ ಹೇಳ್ತಕ್ಕಂಥದ್ದು ಕಪ್ಪೆ. ನಿಜವಾದ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಇದೆ, ಅದು ರತ್ನ. ಅದನ್ನು ನಾವು ಬಿಟ್ಟುಬಿಟ್ಟು ಕಾಮಕಾಂಚನ ಅಂತ ನಾವು ಕಪ್ಪೆಯನ್ನು ತಿಂದೇ ನಾವು ಸೌಖ್ಯವನ್ನು ಹುಡುಕ್ತಾ ಇದ್ದೇವೆ. ಅದು ತಿನ್ನೋದು, ಅದನ್ನ ಅರ್ಥ ಆಗೋದು, ಮತ್ತೆ ತಿನ್ನೋದು, ಮತ್ತೆ ತಿನ್ನೋದು ಸಾಧ್ಯ ಆಗದೆ ಹೋಗೋದು, ಒಂದು ದಿವಸ ಮುಗಿದೋಗುದು, ನಮ್ಮ ಯಮಧರ್ಮರಾಯ ಸೇರಿ ಬಿಡ್ತಾರೆ. ಇಂತಹ ಒಂದು ಸ್ಥಿತಿ, ಅದನ್ನ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಆ ಹಾವಿನ ಉದಾಹರಣೆಯನ್ನು ಬೆಳಗ್ಗೆ ಹೇಳ್ತಾರೆ, ಭಕ್ತಿಯೇ ತಾರವಸ್ತು. ವಿಚಾರದ ಮೂಲಕ ಯಾರು ತಾನೇ ಭಗವಂತನನ್ನು ಅರಿಯಬಲ್ಲರು? ನಮಗೆ ಬೇಕಾಗಿರುವುದು ಭಕ್ತಿ. ಆತನ ಅನಂತ ಐಶ್ವರ್ಯದ ಸಂಬಂಧವಾಗಿ ಅರಿತುಕೊಳ್ಳಬೇಕಾದ ಅವಶ್ಯಕತೆ ಏನಿದೆ ನಮಗೆ? ಒಂದು ಸೀಸೆ ಮತ್ತಿವೆಯೇ ನಮ್ಮನ್ನ ಮತ್ತನನ್ನಾಗಿ ಮಾಡುವಾಗ? ಇನ್ನು ಚೇಂದಿಯ ಅಂಗಡಿಯಲ್ಲಿ ಎಷ್ಟು ಪೀಪಾಯಿ ಮದ್ದಿವಿದೆ ಅನ್ನೋದನ್ನ ಅರಿತುಕೊಳ್ಳುವುದರ ಅವಶ್ಯಕತೆ ಏನಿದೆ ನಮಗೆ? ಒಂದು ತಂಬಿಗೆ ನೀರೇ ನಮ್ಮ ಕೃಷಿಯನ್ನ ಇಗ್ಗಿಸಿ ಬಿಡಬಲ್ಲದಾದ್ರಿಂದ ಈ ಜಗತ್ತಿನಲ್ಲಿ ಒಟ್ಟು ಎಷ್ಟು ಪರಿಮಾಣ ನೀರಿದೆ ಅಂತ ಅನ್ನೋದನ್ನ ಅರಿಯುವ ಅವಶ್ಯಕತೆಯಾದ್ರೂ ಏನಿದೆ ಅಂತ ಇಂತಿಂತ ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳ್ತಾ ಇದ್ದಾರೆ. ಸೇಂದಿಯ ಉದಾಹರಣೆ ಕೂಡ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಇವತ್ತು ಇವತ್ತು ಬಹಳ ಸರಿಯಾಗಿದೆ. ಆ ಉದಾಹರಣೆ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗೋದು. ನಿಜಕ್ಕೂ ಕೂಡ ಅವನು ಒಂದು ಸ್ವಲ್ಪ ಹೊತ್ತು ಬರುವವರೆಗೆ ಮಾತ್ರ ಅವನಿಗೆ ಆ ಸೇಂದಿಯ ಅಂಗಡಿಯ ಪರಿಚಯ ಅಥವಾ ಬೇಕಾದ, ಆಮೇಲೆ ಅವನಿಗೆ ಅದು ಬೇಡ. ಹಾಗೆ ನಿನ್ನೆ ಬಾಯಾರಿಕೆ ಆರುವವರೆಗೆ ಮಾತ್ರ ನೀರಿನ ಅವಶ್ಯಕತೆ. ಬಾಯಾರಿಕೆ ಆಗಿದ ಮೇಲೆ ನೀರಿದೆ ಈ ಪ್ರಪಂಚದಲ್ಲಿ ತಿಳ್ತಕ್ಕಂಥ ಲೆಕ್ಕಾಚಾರದಲ್ಲಿ ಅದಕ್ಕೆ. ಹಾಗೆ ಪರಮಾತ್ಮ ನಮಗೆ ಕೊಡ್ತಕ್ಕಂಥ ಆನಂದ ಏನಿದೆಯೋ ಅದು ನಮ್ಮನ್ನ ಮತ್ತೆ ರಾಜಿಸಿಬಿಡ್ತದೆ. ಹಾಗಿರುವಾಗ ಅದರ ಅವನ ವೈಭವ ಎಷ್ಟೆಷ್ಟಿದೆ, ಅಮೆರಿಕದಲ್ಲಿ ಏನಿದೆ, ಲಂಡನ್ ನಲ್ಲಿ ಏನಿದೆ, ಜಪಾನ್ ನಲ್ಲಿ ಏನಿದೆ ಅಂತ ಹೇಳ್ತಕ್ಕಂಥ ತಿಳ್ಕೊಂಡು ಬರ್ತಕ್ಕ ಅವಶ್ಯಕತೆ ಏನಿದೆ, ಅಥವಾ ನಕ್ಷತ್ರ ಲೋಕಕ್ಕೆ ಹೋಗ್ಬೇಕಾದೇನಿದೆ, ಎಲ್ಲಿಗೆ ಹೋಗ್ಬೇಕಾದೇನಿದೆ, ನಮ್ಗೆ ಇಲ್ಲಿ ಸಿಗ್ಬೇಕಾದ ಹೆಚ್ಚೆ ಆಯ್ತಲ್ಲ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ನಾವು ಕುಳಿತಲ್ಲೇ ಧನ್ಯರಾಗುವಂತಹ ಮಾರ್ಗವನ್ನು ತೋರಿಸಿಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅಲ್ಲಿಗೂ ಹೋಗ್ಬೇಕಾಗಿಲ್ಲ, ಇಲ್ಲಿಗೂ ಹೋಗಬೇಕಾಗಿಲ್ಲ, ಹೋಗ್ಬೇಕಾದ ಜಾಗ ಒಂದಿದೆ ನಮ್ಮ ಅಂತರಂಗದ ಒಳಗಡೆ, ಅಲ್ಲೇ ಇದೆ ಆ ಭಕ್ತಿ ರತ್ನ, ಪ್ರೇಮ ರತ್ನ. ಅದನ್ನೇ ನಾವು ಪಡೆಯಬೇಕಾದ್ರು ಯಾವಾಗ ಆ ಭಕ್ತಿಯನ್ನು ನಾವು ಪಡಿತೇವೋ, ಸಾರವಸ್ತುವಾದಂತಹ ಭಕ್ತಿಯನ್ನು ಪಡಿತೇವೋ, ಪರಮಾತ್ಮ ಅಂತಕ್ಕಂಥವನು ಜಾಗೃತನಾಗ್ತಾನೆ, ಆನಂದವನ್ನು ನಮ್ಗೆ ಉಣಿಸ್ತಾನೆ. ಆನಂದ ಸ್ವರೂಪವನ್ನು ಅಂತ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಕುಳಿತಲ್ಲೇ ನಾವು ಆನಂದವಾಗಿರಬಹುದಾದಂತಹ ಮಾರ್ಗವನ್ನು ಹೇಳ್ಕೊಡ್ತಾ ಇದ್ದಾರೆ ಈ ಶ್ರೀರಾಮ. ಎಲ್ಲಿ ಅರಸುಗಳಲ್ಲಿ ಏನು, ಓ ನಂದ ಕಿಂಕರನೆ, ಎಲ್ಲಿ ಅರಸುವೆ ನೀನು, ನಿನ್ನ ಬಳಿಯೇ ಇರುವೆ ನಾನು ಅನ್ನುವ ಹಾಡು ತುಂಬಾ ಸಾಹಸಿಕವಾದಂತಹ ಹಾಡು. ಯಾತಕ್ಕೆ ಅಂತ ಹೇಳಿದ್ರೆ ಇದನ್ನ ಭಗವಂತನೇ ಸ್ವಯಂ ಹೇಳ್ತಾ ಇದ್ದಾನೆ ತನ್ನ ಭಕ್ತನಿಗೆ ಕಿಂಕರ ಅಂತ ಕರೆದು ಹೇಳ್ತಾ ಇದ್ದಾನೆ. ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೇ, ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ, ಎಲ್ಲಿ ಸುರಿ ನೀನು, ಓ ನನ್ನ ಕಿಂಕರನೇ, ಎಲ್ಲಿ ಸುರಿ ನೀನು, ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ರೋಮ ತೊಳಗೋದಿಲ್ಲ ನಾನು ಚರ್ಮದೊಳಿಲ್ಲ ರೋಮ ತೊಳಗೋದಿಲ್ಲ ಅಸ್ತಿಯಲೋ ಮಾಂಸದೊದುಗಿಕೊಂಡಿಲ್ಲ ದುಡಿದ ತೀರಿಯೊಳಿಲ್ಲ ಸಾಕ್ಷಿ ಕೈಲಾಸದರೋ ಸಾಕ್ಷಿ ಕೈಲಾಸದರೋ ಮಾರಕಿ ಅಯೋ ದಿನಗಳು ಕೊರೆಯುವನಗುಲ್ಲ ಕಾಶಿಯೊಳಗೂ ಇಲ್ಲ, ಕೈಲಾಸದಲ್ಲೂ ಇಲ್ಲ, ಗುಡಿ ಮಸೀದಿಯೊಳಗೂ ಇಲ್ಲ. ಅಂದ್ಮೇಲೆ ಅಲ್ಲಿ ಯಾಕೆ ಹೋಗ್ಬೇಕು? ನಾವು ಹೋಗ್ತಾ ಇಲ್ಲ ನೋಡಿ, ಹೋಗ್ತಾ ಇರುವವರಿಗೆಲ್ಲ ಇದೊಂದು ಒಳ್ಳೆ ಹಾಡು. ಆದರೆ ಕೇವಲ ಹೋಗೋದ್ರಿಂದ ಇಲ್ಲ ಅಂತ ತಾತ್ಪರ್ಯ. ಭಕ್ತಿ ಸಮೇತವಾಗಿ ಹೋಗ್ಬೇಕು, ಹಾಗೆ ಇನ್ನಂತೆ ಅಂತ ಬೇರೆ ಅರ್ಥ. ಸನ್ಯಾಸದೊಳಗಿಲ್ಲ, ವೈರಾಗ್ಯದೊಳಗಿಲ್ಲ, ಆದ್ರಿಂದ ನೀವು ಸನ್ಯಾಸ ತಗೊಂಡು ಜಾಸ್ತಿ ಅಂತ ಕೇಳೋರು ಇರ್ತಾರೆ. ಆದ್ರಿಂದ ಹಾಗಾದ್ರೆ ನಾವು ಸನ್ಯಾಸ ಬೇಡ ಅಂತ ಕೆಲವರು ಯುವಕರು ಯಾರಾದರೂ ಸನ್ಯಾಸಿ ಆಗಿಬಿಟ್ಟು ಯೋಚನೆ ಮಾಡಿದ್ರೆ ಓಹೋ ಬೇಡ ಅಂತ ಹೇಳಿ ಇದೇ ಇದೆ ಅಂತ ಅನುಕೂಲ ಶಾಸ್ತ್ರವನ್ನು ನಾವು ಸ್ವೀಕರಿಸಬಹುದು. ಹಾಗಲ್ಲ, ಕೇವಲ ಸನ್ಯಾಸದಲ್ಲಿ ಏನೂ ಇಲ್ಲ ಅಂತ, ಕೇವಲ ವೈರಾಗ್ಯದಲ್ಲಿ ಏನೂ ಇಲ್ಲ ಅಂತ, ಕೇವಲ ಯೋಗಾದಿ ಸಿದ್ಧಿಗಳನ್ನು ಮಾಡಿಕೊಂಡು ಮಾತ್ರಕ್ಕೆ ಏನೂ ಇಲ್ಲ ಅಂತ. ಶ್ರದ್ಧೆ ಇರಬೇಕು, ಶ್ರದ್ಧೆ ಎಲ್ಲಿರ್ಬೋದು ಅಲ್ಲಿ ದೊರೆಯುವೆ ನಾನು ಸನ್ಯಾಸಿ ಆಗು. ಅದು ಶ್ರದ್ಧೆ ಇರಲಿ, ದೇವಸ್ಥಾನಗಳಿಗೆ ಹೋಗು, ಅದು ಶ್ರದ್ಧೆ ಇರಲಿ. ಅಷ್ಟೇ ಅಲ್ಲ, ನನಗಾಗಿ ಹುಡುಕಿದರೆ ದೊರೆಯುವೆ ನಾನು. ಇದು ಬಹಳ ಮುಖ್ಯವಾದಂತಹ ಮಾತು. ನಮಗೆ ಏನು ಬೇಕು ಅಂತನ್ನೋದನ್ನು ಮೊದಲು ನಾವು ತೀರ್ಮಾನ ಮಾಡಿಕೊಳ್ಬೇಕು. ಬೇಕಾಗೋದೇ ಒಂದು, ನಾವು ಬೇಕು ಅನ್ನೋದೇ ಒಂದು, ನಿಜವಾಗಿ ನಾವು ಬೇಕಾಗಿರೋದೇ ಒಂದು. ಶ್ರೀರಾಮಕೃಷ್ಣ ಇದನ್ನು ತುಂಬಾ ತಮಾಷೆಯಾಗಿ ಹೇಳ್ತಾರೆ. ಒಬ್ಬ ವೈರಾಗ್ಯ ಬಂದು ಕಾಶಿಗೆ ಹೋಗ್ತಿದ್ದೆ. ಕೆಲವು ದಿನಗಳ ಮೇಲೆ ಊರಿಗೆ ಒಂದು ಪತ್ರ ಹೋಯ್ತಂತೆ, ಏನು ಚಿಂತೆ ಮಾಡಬೇಡಿ, ಕೆಲಸ ಸಿಕ್ಕಿದೆ, ಆನಂದವಾಗಿದ್ದೇನೆ, ಮನೆಗೂ ಸ್ವಲ್ಪ ಹಣ ಕಳಿಸಿದ್ದೆ ಅಂತ ಹೇಳಿದೆ. ವೈರಾಗ್ಯ ಬಂದು ಕಾಶಿಗೆ ಹೋಗಿ ಸನ್ಯಾಸಿ ತಾಳ್ಬೇಕು ಅಂತ ಬಂದಿತ್ತು. ಆದ್ರೆ ಯಾವಾಗ ಕೆಲಸ ಸಿಕ್ತೋ, ಉದ್ಯೋಗ ಸಿಕ್ತೋ, ವೈರಾಗ್ಯವನ್ನು ತತ್ಕಾಲಕ್ಕೆ ಮುಂದೂಡಿ ಆಯ್ತು. ಇನ್ನೊಂದು ತುಂಬಾ ಸ್ವಾರಸ್ಯಕರವಾದ ಕಥೆ ಇದೆ. ಒಬ್ಬ ಮನುಷ್ಯ ಬಡವ, ಸೌದಿ ಒಳಗೆ ಅವನ ಜೀವನ. ಒಮ್ಮೆ ಹಾಗೆ ಸೌದಿಯನ್ನ ಸಂಗ್ರಹಿಸಿಕೊಂಡು ಪಟ್ಟಣಕ್ಕೆ ತರಬೇಕಾಗಿದೆ. ದಾರಿಯಲ್ಲಿ ಆ ಸೌದಿ ಕಟ್ಟಿನ ಬೀಳಿಸಿದ್ದು ವಿಶ್ರಾಂತಿಗೋಸ್ಕರ ಕುಳಿತಿದ್ದಾನೆ. ಮತ್ತೊಮ್ಮೆ ಆ ಸೌದಿಯ ಕಟ್ಟನ್ನ ತನ್ನ ತಲೆಯ ಮೇಲೆ ಏರಿಸಿಕೊಳ್ಬೇಕಾಗಿತ್ತು. ಸಾಧ್ಯವಾಗ್ತಾ ಇಲ್ಲ, ಭಾರ ಅದು, ದಳದಿದ್ದಾನೆ ಮುದುಕ. ಆಗ ಅವನು ಉದ್ಗರಿಸಿದ್ದಂತೆ, ಅಯ್ಯೋ ಹಾಳ ಜೀವನವೇ, ಮೃತ್ಯುವಾದರೂ ಬರಬಾರದೆ ನನಗೆ. ಇಂತಹ ಒಂದು ಹೀನವಾದಂತಹ ಜೀವನವನ್ನು ಯಾತಕ್ಕಾದರೂ ಬರಬೇಕು, ಮೃತ್ಯುವಾದರೂ ಬರಬಾರದೆ ಅಂತ ಹೇಳಿದ ಕೂಡಲೇ ಅವನ ದೃಷ್ಟಕ್ಕೂ ದುರದೃಷ್ಟಕ್ಕೂ ಮೃತ್ಯು ಪ್ರತ್ಯಕ್ಷ ಆಗಬೇಕಂತೆ. ಇದು ಬಂದಿದ್ದೇನೆ, ಏನ್ ಬೇಕು ಅಂತ ಕೇಳಿದ್ಕೊಂಡು ಕಂಗಾಲಾಗ್ಬಿಟ್ಟ. ಏನಿಲ್ಲ, ಈ ಹೊರೆಯನ್ನು ನನ್ನ ತಲೆ ಮೇಲೆ ಎತ್ತಿ ಆಗಲಿಲ್ಲ, ಅದಕ್ಕೋಸ್ಕರ ಕರೀತಾ ಇದ್ದೆ. ನಮಗೆ ನಿಜವಾಗಿ ಬೇಕಾಗಿರೋದೇ ಒಂದು, ನಾವು ಕರೆಯುವುದೇ ಇನ್ನೊಂದು, ಅಥವಾ ನಾವು ಬೇಕು ಅನ್ನೋದೇ ಇನ್ನೊಂದು. ಅದಕ್ಕೋಸ್ಕರ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಕ್ಕಂಥ ಪತ್ರಕರ್ತ ಸ್ವಾಮಿ ಯತೀಶ್ವರ ಅಂಜಿಯವರು ಈ ವಾಕ್ಯವನ್ನು ಹೇಳ್ತಾ ಇರ್ತಾರೆ. ಮೊದಲು ನಿನಗೆ ಏನು ಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೋ, ದೇವರೇ ನಿನಗೆ ಬೇಕು. ಹಾಗಾದ್ರೆ ಕ್ರಮ ಹೀಗೆ, ನಿನಗೆ ಬೇಕಾದ್ದು ದೇವರಲ್ಲ, ದೇವರ ಕೈಲಿರ್ತಕ್ಕಂತಹ ಏನೋ ಒಂದು ವಸ್ತು ಅದು ಬೇಕು ಅಂತಿದ್ರೆ, ಹಾಗಾದ್ರೆ ಈ ಸಾಧನೆ ಎಲ್ಲ ನಿನಗೇನು ಆಗುದಿಲ್ಲ, ಈ ಸಾಧನೆಯಿಂದ ನಿನಗೇನು ಆಗುದಿಲ್ಲ, ಎಷ್ಟೇ ಸಾಧನೆ ಮಾಡಿದ್ರೂ ಏನು ಆಗುದಿಲ್ಲ. ನಮಗೆ ಮಗು ಬೇಡ, ಮಗುವಿನ ಕೈಗೂ ಬಾಳೆಹಣ್ಣು ಬೇಕು. ಈ ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಂತ. ಆದ್ರಿಂದ ಈ ಜಗತ್ತಿನಲ್ಲಿ ನಮಗೇನು ಬೇಕು ಅದರ ಬಗ್ಗೆ ನಮಗೆ ಪ್ರಾಮಾಣಿಕವಾದಂತಹ ಒಂದು ಬೇಕು ಸಹ ನಮಗೆ ಬೇಕು. ಗೃಹಸ್ಥನಾಗಿರ್ಬೇಕು ಅಂತ ಅಪೇಕ್ಷೆ ಇದೆಯೋ, ಪ್ರಾಮಾಣಿಕವಾದ ರೀತಿಯಲ್ಲಿ ಭಾವಿಸಿ ನಾನು ಒಳ್ಳೆಯ ಗೃಹಸ್ಥನಾಗಿ ಇರಬೇಕು, ಈ ಜಗತ್ತಿನ ಭೋಗ ಏನಿದೆಯೋ ಒಂದು ಸ್ವಲ್ಪ ಅನುಭವಿಸಬೇಕು ಅಂತ ಆಸೆ ಇದೆ, ನಾನು ಅನುಭವಿಸ್ತೇನೆ. ಅವನಿಗೆ ಸಿಗ್ತದೆ, ಅವನು ಅದಕ್ಕೆ ಅನುಸಾರವಾಗಿ ಪ್ರಯತ್ನ ಮಾಡಬೇಕು, ಅದಕ್ಕೆ ಅನುಸಾರವಾದಂತಹ ಪ್ರಯತ್ನ ಮಾಡಬೇಕು. ಇವತ್ತಿನ ವಿದ್ಯಾಭ್ಯಾಸ ನೋಡಿ, ಉದಾಹರಣೆಗೆ ಓದೋದು MSc, ಮಾಡೋದು ಬ್ಯಾಂಕ್ನಲ್ಲಿ ಒಂದು ಕಾರ್ಕೊಂಡು ಕೆಲಸ, ಅವ್ರು ಓದೋದು ಇಂಜಿನಿಯರ್, ಇನ್ನೊಂದು ಏನೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ನಮ್ಮ ಯುವ ಜನತೆಯ ಶಕ್ತಿಯ ತಿಳ್ತಕ್ಕಂಥದ್ದು ವ್ಯರ್ಥವಾಗಿ ಹೋಗ್ತಾ ಇದೆ. ನಮ್ಮ ಶಿಕ್ಷಣ ತಜ್ಞರೆಲ್ಲ ಸ್ವಯಂ ಅವರು ಕೂಡ ಅಂಥವರೇ ಆದ್ರಿಂದ ಅವ್ರು ಓದಿದ್ದೇನು, ಅವ್ರ ಆದದ್ದೇನು, ಆದ್ರಿಂದ ಅವರು ಮಾರ್ಗದರ್ಶನ ಕೊಡ್ತಕ್ಕಂಥದ್ದಾದ್ರಿಂದ ಎಲ್ಲ ದಾರಿ ತಟ್ಕೊಂಡಿದ್ದಾರೆ. ನಮಗೇನು ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಳ್ಬೇಕು. ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಪಕ್ಷದಲ್ಲಿ ಆತ ಭಗವಂತನೇ ಬೇಕು ಅಂತ ತೀರ್ಮಾನ ಮಾಡ್ಕೊಳ್ಬೇಕು. ಅಂತ ಭಗವಂತ ಖಂಡಿತವಾಗಿ ಆನಂದವನ್ನು ಕೊಡ್ತಾನೆ. ಆ ಆನಂದ ಸಿಕ್ತು ಅಂತ ಹೇಳಿದ್ರೆ ಬೇರೆ ಯಾವ ಆನಂದವೂ ಕೂಡ ಬೇಕು ಅಂತ ಅನಿಸೋದಿಲ್ಲ. ಇದು ಬಹಳ ಮುಖ್ಯವಾದ. ಈಗ ಶ್ರೀರಾಮಕೃಷ್ಣರು ಸುರೇಂದ್ರನ ಮನೆಗೆ ಬಂದು ಬೈಠಕ್ ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಅನೇಕ ಮಂದಿ ಭಕ್ತರು ಸುತ್ತಲೂ ಕುಳಿತುಕೊಂಡಿದ್ದಾರೆ. ಜಡ್ಜಿ ಆಗಿರುವ ಸುರೇಂದ್ರ ಅಣ್ಣ, ಅವನ ಜಡ್ಜಿ, ಅವನು ಕೂಡ ಅಲ್ಲಿ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ಸುರೇಂದ್ರನ ಅಣ್ಣನಿಗೆ ಜಡ್ಜಿಗೆ ಹೇಳ್ತಾರೆ, ನೀವು ಒಬ್ಬ ಜಡ್ಜಿ ಆಗಿದ್ದೀರಿ, ಅದು ಬಹಳ ಒಳ್ಳೆಯದು, ಆದರೆ ತಿಳ್ಕೊಂಡಿರ್ಬೇಕು ಎಲ್ಲವೂ ಭಗವಂತನ ಶಕ್ತಿಯಿಂದ ಘಟಿಸ್ತದೆ ಅಂತ ಅನ್ನೋದನ್ನ. ಉತ್ತಮ ಪದವಿಯನ್ನ ಆತನೇ ಕೊಟ್ಟಿದ್ದಾನೆ, ಆದ್ರಿಂದ ನೀವು ಜಡ್ಜಿ ಆಗಿದ್ದೀರಿ. ಜನ ಭಾವಿಸ್ತಾರೆ ತಾವು ಬಹಳ ಪಡ್ತವರು ಅಂತ. ಚಾವಣಿಯ ನೀರು ಸಿಂಹದ ಸರಿಯಾಕಾರದ ನಳಿಕೆಯಿಂದ ಹೊರಕ್ಕೆ ಬರುತ್ತದೆ, ಕಣ್ಣಿಗೆ ಕಾಣಿಸ್ತದೆ ಸಿಂಹ ತನ್ನ ಬಾಯಿಯಿಂದ ನೀರನ್ನು ಹೊರಕ್ಕೆ ತರುತ್ತಾ ಇರುವಂತೆ. ಆದ್ರೆ ನೋಡಿ ಆ ನೀರು ಎಲ್ಲಿಂದ ಬರುತ್ತೆ ಅನ್ನೋದನ್ನ, ಆಕಾಶ ಮೇಘ ಕಟ್ಟಿ ಚಾವಣಿಯ ಮೇಲೆ ಸುರಿಸದೆ ಬಳಿಕ ನೀರು ಕೊಳವೆಯ ಮೂಲಕ ಹರಿದು ತಟ್ಟ ಕಡೆಯಲ್ಲಿ ಸಿಂಹದ ಆಕಾರದ ಆ ನಡಿಕೆಯ ಮೂಲಕ ಬರುತ್ತೆ ಬರುತ್ತದೆ. ಜನ ಹೇಳ್ಕೊಡ್ತಾರೆ ಸಿಂಹದ ಬಾಯಿಂದ ನೀರು ಬರುತ್ತೆ. ಸ್ವಾಮಿ ವಿವೇಕಾನಂದರು ಇದೇ ಮಾತನ್ನು ಹೇಳ್ತಾರೆ, ನಾನು ಏನೇನು ಹೇಳಿದಿನೋ ಅದೆಲ್ಲ ಶ್ರೀರಾಮಕೃಷ್ಣ ಮಾತು ನನ್ನದಲ್ಲ, ತಪ್ಪೇನಾದ್ರು ನಂದು ಅಂತ ಇನ್ನೊಂದು ಮಾತನ್ನು ಹೇಳಿದರು. ಶ್ರೀರಾಮಕೃಷ್ಣ ಶಕ್ತಿ, ಶ್ರೀರಾಮಕೃಷ್ಣ ತಪಸ್ಸು, ಶ್ರೀರಾಮಕೃಷ್ಣ ಜ್ಞಾನ, ಅದನ್ನು ನಾನು ನನ್ನ ಬಾಯಿಂದ ಹೇಳ್ತಾ ಇದ್ದೇನೆ. ಜನರೆಲ್ಲ ತಿಳ್ಕೊಳ್ತಾರೆ ಸಿಂಹದ ಬಾಯಿಂದ ನೀರು ಬರ್ತಾ ಇದೆ. ಶ್ರೀರಾಮಕೃಷ್ಣ ಇನ್ನೊಂದು ಮಾತ್ರ ಹೇಳಿದ್ರು, ಆದ್ರೆ ತಿಳ್ಕೊಂಡಿರ್ಬೇಕು ಎಲ್ಲವೂ ಭಗವಂತನ ಶಕ್ತಿಯಿಂದ ಕಟ್ಟುತ್ತದೆ. ಉತ್ತಮ ಪದವಿಯನ್ನ ಆತನೇ ಕೊಟ್ಟಿರುವವನು. ಇದು ಎಷ್ಟು ಅದ್ಭುತವಾಗಿದೆ. ಸ್ವಾಮಿ ಪ್ರೇಮಾನಂದರು, ಸ್ವಾಮಿ ಶಾರದಾನಂದರು ಶ್ರೀಮಾತೆಯವರ ದ್ವಾರಪಾಲಕನಾಗಿ ಉದ್ಬೋಧನ ಅಂತ ಇರ್ತಕ್ಕಂಥ ಕಲ್ಕತ್ತದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಮನೆಯನ್ನು ಯಾರ್ಯಾರು ನೋಡಕ್ ಹೋಗಿದ್ದಾರೋ ಅವರಿಗೆಲ್ಲ ಗೊತ್ತಿದೆ. ಸ್ವಾಮಿ ಶಾರದಾನಂದರು ಕುಳಿತಿರ್ತಕ್ಕಂಥ ಕೋಣೆ ಅದು ಮಹಾದ್ವಾರದ ಪಕ್ಕದಲ್ಲಿ ಇರುವಂತಹ ಕೋಣೆ, ಅಲ್ಲಿ ಅವಾಗ ಕುಳಿತಿರ್ತಾ ಇದ್ರು. ಶ್ರೀಮಾತೆಯವರ ದ್ವಾರಪಾಲಕನ ಉಪಾಧಿಯಲ್ಲಿ ಕುಳಿತಿರ್ತಾ ಇದ್ರು. ಅದೇ ಅದೊಂದು ಅತ್ಯಂತ ಉನ್ನತವಾದಂತಹ ಸ್ಥಾನ ಶ್ರೀಮಾತೆಯವರ ದ್ವಾರಪಾಲಕ. ಶ್ರೀಮಾತೆಯವರು ಹೇಳಿದ್ದಾರೆ ಇವನು ನನ್ನ ವಾಸುಕಿ ಅಂತ. ಅಷ್ಟೇ ಅಲ್ಲ, ಮಹತ್ತರವಾದಂತಹ ಸ್ವಾಮಿಗಳು ಶ್ರೀರಾಮಕೃಷ್ಣ ನೇಂದ್ರ ಸನ್ಯಾಸಿ ಶಿಷ್ಯರು, ಅದರಿಂದ ಸಕಲ ವಿಧದ ಸಮ್ಮಾನ ಕೂಡ ಅವರಿಗಿತ್ತು. ಒಂದಾದ ದಿನ ಒಬ್ಬ ವ್ಯಕ್ತಿ ಸ್ವಾಮಿ ಶಾರದಾನಂದಜಿಯವರ ಹತ್ರ ಹೇಳ್ತಾರೆ, ಮಹಾರಾಜ್ ನಾವೆಲ್ಲ ಎಂತ ಸ್ಥಿತಿಯಲ್ಲಿದ್ದೇವೆ, ನೀವು ಎಷ್ಟು ಉನ್ನತ ಸ್ಥಿತಿಯಲ್ಲಿದ್ದೀರಿ, ನಮ್ಮ ಗತಿ ಹೀಗಿದೆ ಅಂತ ಅನ್ನೋದಕ್ಕೆ ಆ ಮಹಾವ್ಯಕ್ತಿ ಸ್ವಾಮಿ ಶಾರದಾನಂದಜಿಯವರು ಹೇಳಿದಂತಹ ಮಾತು ತುಂಬಾ ಸ್ವಾರಸ್ಯವಾಗಿದೆ. ನೋಡು, ಭಗವತಿಯ ಇಚ್ಛೆಯಿಂದ ನಾನಿಲ್ಲಿದ್ದೇನೆ ಅಷ್ಟೇನೆ, ಅವಳು ಅನುಗ್ರಹ ಮಾಡಿದ್ರಿಂದ ನಾನು ಈ ಸ್ಥಾನದಲ್ಲಿದ್ದೇನೆ ಅಷ್ಟೇ. ಒಂದು ವೇಳೆ ಭಗವತಿ ನಿನಗೇನಾದರೂ ಅನುಗ್ರಹ ಮಾಡಿದ್ರು ಅಂತ ಹೇಳಿದ್ರೆ, ನೀನು ನಾನು ಕುಳಿತಂತಹ ಜಾಗದಲ್ಲಿ ಇರ್ತೀನಿ, ನಾನು ನೀನು ಕುಳಿತಂತಹ ಜಾಗದಲ್ಲಿ ಇರ್ಬಿಡ್ತೀನಿ. ಸಕಲಿ ತೊಮಾರ ಇಚ್ಛ, ಎಲ್ಲವೂ ನಿನ್ನಿಚ್ಛೆ. ಮುಖಂ ಕರೋತಿ ವಾತಾರಂ ತಂಗು ಲಂಘಯತೆ ಗಿರಿನಿ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಆನಂದಮಯನಾದ ಪರಮಾತ್ಮನ ಪರಮಾನಂದ ಭರಿತನಾದಂತಹ ಮಾಧವನ ಕೃಪೆ ಆಯಿತು ಅಂತ ಹೇಳಿದ್ರೆ ಮೂಕನ ಕೂಡ ಸಹಸ್ರಾರು ಜನ ಸಂತೋಷ ಕೊಡುವಂತಹ ವಾಗ್ಜಾಲದಿಂದ ಕೂಡಿರುತ್ತಾನೆ. ಸಾಮಾನ್ಯವಾದಂತಹ ಸಮತಟ್ಟಾದ ನೆಲದ ಮೇಲೆಯೇ ನಡೆದುಕೊಂಡು ಹೋಗುವುದು ಕಟ್ಟುವಾಗಿರ್ತಕ್ಕಂತಹ ಕುಂಟ ಒಬ್ಬ, ಹೇಳುವ ಒಬ್ಬ, ಪರ್ವತವನ್ನೇ ಲಂಘಿಸಿಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯವನ್ನು ಬೆಳೀತಾನೆ ಅಂತ ಆ ವಾಕ್ಯ ಬಹಳ ಅದ್ಭುತ. ಅದನ್ನೇ ನಾವು ಹಾಡ್ತಾ ಇರ್ತೇವೆ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರ ದಾಟಿಸುವ ಹಡಲು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು, ತಮ್ಮ ಜನರು ಎಲ್ಲವೂ ನಿನ್ನೆ ಕೆಸರಿ ಬಲಿ ಸಲಗವನು ಕಿಡಿಯುವಳು ನೀನು, ಕೆಸರಿ ಬಲಿ ಸಲಗವನು ಕಿಡಿಯುವಳು ನೀನು, ಹೇಳವನು ಗ ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆ ಎಂದು ಗೈಮೆಂದು ಕೆಲಸ ತಾವು ಮಾಡಿದ್ದು ತಮ್ಮ ಗೈಮೆ ಇದೆಂದು ತಿಳಿಯುವರಿ ಜನರು. ಈ ಕೈನ ನಾನು ಇಲ್ಲಿ ಮೇಲೆ ಎತ್ತೇನೆ ಮತ್ತು ಭಾವಿಸ್ತೇನೆ ನಾನು ಎತ್ತಿದೆ. ನಾನು ಇಷ್ಟ ಪಡೆದೇ ಹೋದ್ರೆ ಒಳಗಡೆ ಇರತಕ್ಕಂತಹ ಪರಮಾತ್ಮ ಅವನು ಇಷ್ಟ ಪಡೆದೇ ಹೋದ್ರೆ ಅಲ್ಲೇ ಮುದುವಾದ ಉದಾಹರಣೆಗೆ ಪಾರ್ಶ್ವವಾಗಿ ಹಿಡಿದಂತಹ ಕೈ ಶ್ರೀರಾಮಕೃಷ್ಣ ಹೇಳ್ತಾರೆ ಬರುವಂತ ಎರಡು ಸಲ ನಗ್ತಾನಂತೆ. ಡಾಕ್ಟರು ತಾಯ್ತಾ ಇರ್ತಕ್ಕಂತಹ ಮಗುವನ್ನ ಕಂಡು ಅಳತಕ್ಕಂತಹ ತಾಯಿಗೆ ಸಮಾಧಾನವನ್ನು ಹೇಳ್ತಾನಂತೆ. ತಾಯಿ ಏನು ಯೋಚಿಸ್ಬೇಡಿ, ನಾನಿದ್ದೇನೆ, ಹುಡುಗನ ನಗಿಸ್ಕೊಡ್ತೀನಿ. ದೇವರು ನಗ್ತಾನಂತೆ, ಎಲ್ಲ ನಾನು ಇವತ್ತು ಈ ಮಗುವಿನ ಪ್ರಾಣವನ್ನು ತೆಗೆದುಕೊಳ್ಳಬೇಕು ಅಂತ ನಿಶ್ಚಯಿಸಿದ್ದೇನೆ. ಇವನು ಹೇಳ್ತಾ ಇದ್ದಾನಲ್ಲ ತಾನು ಬದುಕಿಸಿಕೊಡ್ತೀನಿ ಅಂತ ನಗ್ತಾನಂತೆ. ಇನ್ನೊಂದ್ಸಲ ಭಗವಂತ ನಗ್ತಾನಂತೆ, ಅಣ್ಣ ತಮ್ಮಂದ್ರು ತಮ್ಮ ಭೂಮಿಯನ್ನ ಪಾಲು ಮಾಡಿಕೊಂಡು ನೋಡು ಈ ಗೆರೆಯಿಂದ ಆ ಕಡೆ ಭೂಮಿ ಇದೆಯಲ್ಲ ಅದು ನಿನ್ನದು, ಈ ಗೆರೆಯ ಈ ಕಡೆ ಭೂಮಿ ಇದೆಯಲ್ಲ ಅದು ನನ್ನದು. ಆಗ ಭಗವಂತ ನಗ್ತಾನಂತೆ, ಅಡೆ ಅರೆ ಇಡೀ ಭೂಮಿ ನನಗೆ ಸೇರಿತ್ತು. ಇವ್ರು ಹೇಳ್ತಾರೆ ಅದನ್ನು ತಿಂದು ತಿನ್ನದು ಅದು ನನ್ನದು ಅಂತ ಅಂದ್ಬಿಟ್ಟಿದೆ. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ನಾವು ಕೆಲಸಕ್ಕೆ ಆಗಿದ್ದಲ್ಲಿ ಮೊಂಡಾಟ ಮಾಡ್ತೀವಿ. ಒಬ್ಬ ಮನುಷ್ಯ ಒಮ್ಮೆ ಬಂದು ಹೇಳಿದ, ಸ್ವಾಮೀಜಿ ನನ್ನ ಹೆಂಡತಿಗೆ ಪಾರ್ಶ್ವವಾಗಿ ಆಗ್ಬಿಟ್ಟು ಅವಳನ್ನು ನಾನು ಯಾವಾಗಲೂ ನೋಡ್ಕೊಳ್ಬೇಕಾಗಿತ್ತು, ಬೇಜಾರಾಗೋಗ್ಬಿಟ್ಟಿತ್ತು, ಅವಳಿಗೆ ನಾನು ಹಿಂಸೆ ಕೊಡ್ತಾ ಇದ್ದೆ. ನೀನು ಸರಿಯಾಗಿ ನಡಿ, ನೀನು ಇಚ್ಛಾಶಕ್ತಿ ಉಪಯೋಗಿಸ್ಬಿಟ್ಟು ನಡಿ, ಶುರು ಹೋಗುತ್ತೆ. ಆದ್ರೆ ಅವಳು ಹೇಳ್ತಾ ಇದ್ಲು ಆಗೋದಿಲ್ಲ ಕಣ್ರಿ, ಕಾಲಿಗೆ ಶಕ್ತಿ ಇಲ್ಲ, ನಾನೇನು ಬೇಕಂತಲೇ ಹೇಗೆ ಮಾಡ್ತೀನ ಅಂತ ಹೇಳ್ತಾ ಇದ್ಲು. ಆದ್ರೆ ನಾನು ಅವಳಿಗೆ ಹಿಂಸೆ ಕೊಡ್ತಾ ಇದ್ದೆ, ನೀನು ಸುಮ್ಮನೆ ನಾಟಕ ಆಡ್ತಾ ಇದ್ದೀನಿ, ನಾನು ಸೇವೆ ಮಾಡೋಕೋಪ ಇದ್ದೀನಿ ಅಂತ ತಿಳ್ಕೊಂಡು ಬಿಟ್ಟಿದ್ದೆ, ಇನ್ನಷ್ಟು ನೀನು ಅದನ್ನು ಹೆಚ್ಚಿಸ್ಕೊಳ್ತಾ ಇದ್ದೀನಿ, ಎಲ್ಲ ಸುಲಭ ಬಿಡುತ್ತೆ ಅಂತ ಹೇಳಿದೆ. ಅವಳಿಗೆ ಎಷ್ಟು ನೋಡ್ಕೊಂಡ್ಲು ಏನೋ, ಆ ನೋವು ನನಗೆ ಹೊಡೆದು ಬಿಡ್ತು ನೋಡಿ ಸ್ವಾಮೀಜಿ, ಒಂದು ಆಕ್ಸಿಡೆಂಟ್ ಆಗೋಯ್ತು, ಬಲಗಡೆ ನೋಡ್ಕೊಂಡೇ ಇದ್ದೆ, ಆಪರೇಷನ್ ಆಯ್ತು, ವಾಸಿ ಏನೋ ಆಯ್ತು, ಈಗ ಕೈಯನ್ನು ನಾನು ಇಷ್ಟೆತ್ತರಕ್ಕೆ ಮಾತ್ರ ಎತ್ತಲೇ ಪೂರ್ತಿ ಬೇರೆ ಎತ್ತಬೇಕು ಅಂತ ಸಾಧ್ಯವೇ ಆಗ್ತಾ ಇಲ್ಲ, ಈಗ ನಾನು ನನಗೆ ಹೇಳ್ಕೊಳ್ತಾ ಇದ್ದೇನೆ ಎತ್ತು. ಆದ್ರೆ ಎಲ್ಲಿ ಹೇಳ್ತದೆ ಯಾರು ಹೇಳಿದ್ರು ಕೂಡ ಅದು ಹೇಳದೇ ಇಲ್ಲ. ಇಂತಹ ಸ್ಥಿತಿನೆಲ್ಲ ನಾವು ಗಮನಿಸಿದಾಗ ನಾವು ಎಷ್ಟು ಅಸ್ವತಂತ್ರರು. ನಾವೇನಾದ್ರೂ ಇವತ್ತು ತಕ್ಕ ಮಟ್ಟಿಗಾದ್ರೂ ಒಳ್ಳೆಯ ಸ್ಥಿತಿಯಲ್ಲಿದೆ, ಅದು ಭಗವಂತನ ಮಹತ್ ಕೃಪೆ ಅಂತ ತಿಳಿದುಕೊಂಡು ಅವನ ಆ ಕೃಪೆಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಸಂತುಷ್ಟರಾಗಿದ್ರೆ ಹೇ ಭಗವಂತ ನಿನ್ನ ಕೃಪೆಯಿಂದ ನಿಜಕ್ಕೂ ಚೆನ್ನಾಗಿದ್ದೇನೆ ನಾನು ಅಂತ ಪ್ರತಿದಿನ ನಾವು ಹೇಳುವುದು ಸಮರ್ಥರಾದ್ರೆ ಖಂಡಿತ ನಾನು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿದೆ ಅಂತಲೇ ಅರ್ಥ. ಇವತ್ತು ನಾವು ಪಡ್ತಕ್ಕಂಥ ಕಷ್ಟ ಏನೋ ಅಲ್ಲವೇ ಅಲ್ಲ, ಅಷ್ಟೇ ಅಲ್ಲ ಸುಖವಾಗಿ ಇಟ್ಟಿದ್ದಾರೆ ನಮ್ಮನ್ನ ಪರಮಾತ್ಮ. ಎಲ್ಲ ಅನಾನುಕೂಲತೆಗಳ ನಡುವೆ ನಮ್ಮನ್ನ ಸುಖವಾಗಿಯೇ ಇಟ್ಟಿದ್ದಾರೆ ಪರಮಾತ್ಮ. ಅನಾನುಕೂಲತೆಗಳು ಇಲ್ಲ ಅಂತ ತಿಳ್ಕೊಳ್ಬೇಡಿ. ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಪ್ರಪಂಚ ನಡೆತಕ್ಕಂಥದ್ದು ಸಕ್ಕರೆ ಕಲ್ಲು ಸಕ್ಕರೆ ಇದೆಯಲ್ಲ, ಸಕ್ಕರೆ ಮತ್ತು ಮರಳು ಇವೆರಡು ಸೇರಿಕೊಂಡಿರ್ತಕ್ಕಂಥ ಒಂದು ಜಾಗ. ಇಲ್ಲಿ ಸಕ್ಕರೆಯ ಹರಳುಗಳು ಇವೆ, ಮರಳಿನ ಹರಳುಗಳು ಇವೆ, ಎರಡು ಸೇರ್ಕೊಂಡ್ಬಿಟ್ಟಿವೆ. ನಾವು ಇರುವೆ ಆಗ್ಬೇಕಾಗುತ್ತೆ. ಆಗ ಆ ಸಕ್ಕರೆ ಕಣಗಳನ್ನು ಮಾತ್ರ ಸ್ಪಂದುಕವಾಗಿರಬಹುದಾಗುತ್ತೆ. ಈ ಜಗತ್ತಿನಲ್ಲಿ ಕಷ್ಟ ಅಂತಿರತಕ್ಕಂಥದ್ದು ಇಲ್ಲ ಅಂತನೋ ಸ್ಥಿತಿ ಇರುವುದೇ ಇಲ್ಲ. ಅದು ಒಂದೇ ಸತಿಗೆ ನಾವು ತಿಳ್ಕೊಂಡು ಬಿಡಬೇಕು. ಹಾಗಾದ್ರೆ ಇನ್ನೇನಿರುತ್ತೆ? ಸುಖ ಕೂಡ ಇದೆ. ಅದು ತಿಳ್ಕೊಳ್ಳೋದು ಹೇಗೆ? ನಾವು ಇರುವೆ ಆಗ್ಬೇಕಾಗುತ್ತೆ, ಅಂದ್ರೆ ವಿವೇಕಿಗಳಾಗ್ಬೇಕಾಗುತ್ತೆ. ಇರ್ತಕ್ಕಂತಹ ಸುಖ ಏನಿದೆಯೋ ಅದನ್ನು ನಾವು ಜಾಸ್ತಿ ಗಮನಿಸ್ಕೊಳ್ಬೇಕು. ಪರಮಾತ್ಮ ನಮ್ಮನ್ನ ಬೇರೆ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ, ಒಳ್ಳೆ ಸ್ಥಿತಿಯಲ್ಲಿ ತುಂಬಾ ಇಟ್ಟಿದ್ದಾನೆ. ಆ ಒಳ್ಳೆ ಸ್ಥಿತಿಯಲ್ಲಿ ಅದಕ್ಕೂ ತುಂಬಾ ಒಳ್ಳೆ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥವರಂತೂ ಹೆಚ್ಚು ಥ್ಯಾಂಕ್ಸ್ ಕೊಡ್ಬೇಕಾಗುತ್ತೆ ದೇವರಿಗೆ. ಅವರೆಷ್ಟು ಥ್ಯಾಂಕ್ಸ್ ಕೊಟ್ಟರು ಕೂಡ ಸಾಲದು. ಹೇ ಪರಮಾತ್ಮ, ನನ್ನ ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಬಹಳ ಚೆನ್ನಾಗಿ ರೂಢಿಸಿಕೊಂಡು ನಮ್ಮನ್ನು ಎಷ್ಟೊಂದು ಸುಖವಾಗಿ ಇಟ್ಟಿದ್ದೀಯಲ್ಲ, ಏನಿಗೆ ನಾನು ಎಷ್ಟು ಗಣಿಯಾಗಿದ್ರು ಸಾಲದು ಅಂತ ದಿನ ಹೇಳ್ಕೊಡ್ಬೇಕಾದ. ಅಥವಾ ಯಾರೋ ಒಂದು ಉನ್ನತ ಮಟ್ಟದ ನೌಕರಿ ಸಿಕ್ಕು ಅಂತ ಹೇಳಿದ್ರು ಕೂಡ, ಹೇ ಪರಮಾತ್ಮ ನಿನ್ನ ಅನುಗ್ರಹದಿಂದ ಎಷ್ಟೊಂದು ಪಾಲಿಟಿಕ್ಸ್ ಎಲ್ಲ ಇದ್ರೂ ಕೂಡ ನನ್ನನ್ನು ಮಾತ್ರ ಈ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದೀಯಲ್ಲ ನೀನು, ಹಾಗೆ ಬಂದ್ಬಿಟ್ಟಿದೆ, ಅವನಿಗೆ ಥ್ಯಾಂಕ್ಸ್ ಕೊಡ್ತಾ ಇರಬೇಕು. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಉತ್ತಮ ಪದವಿಯನ್ನ ಆತನೇ ಕೊಟ್ಟಿದ್ದಾನೆ, ಆದ್ರಿಂದ ನೀವು ದರ್ಜಿಯಾಗಿದ್ದೀರಿ. ಜನ ಭಾವಿಸ್ತಾರೆ ತಾವು ಬಹಳ ದೊಡ್ಡವರು ಅಂತ. ಚಾವಣಿ ನೀರು ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುರೇಂದ್ರನ ಅಣ್ಣ ಆ ಜಡ್ಜಿ ಹೇಳ್ತಾನೆ, ಬ್ರಾಹ್ಮ ಸಮಾಜ ಪ್ರಚಾರ ಮಾಡ್ತದೆ, ಹೆಂಗಸರಿಗೆ ಸ್ವಾಧೀನತೆ ಕೊಡಬೇಕು, ಜಾತಿ ಭೇದವನ್ನು ನಿರ್ಮೂಲ ಮಾಡಬೇಕು ಅಂತ. ಇವರ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಏನು? ಈಗ ಬೇರೆ ವಿಷಯ ಇರ್ತಿದ, ಈತ ಕೋರ್ಟ್ ಕಚೇರಿಗೆ ಈ ವಿಚಾರ ಬರ್ತಾ ಇರುತ್ತೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನು ಅವರು ಎತ್ತಿಸಿ ರಾಮಕೃಷ್ಣ ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೆ ಅವನು ಅಪೇಕ್ಷೆ ಪಡ್ತಾ ಇದ್ದಾನೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಬ್ರಾಹ್ಮ ಸಮಾಜ ಪ್ರಚಾರ ಮಾಡ್ತಾ ಇದೆ, ಹೆಂಗಸರಿಗೆ ಸ್ವಾಧೀನತೆ ಕೊಡಬೇಕು, ಜಾತಿ ಭೇದವನ್ನು ನಿರ್ಮೂಲ ಮಾಡಬೇಕು ಅಂತ, ಇವುಗಳ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಆ ಜಡ್ಜಿಯ ಪ್ರಶ್ನೆಗೆ ನೀವೆಲ್ಲರೂ ಸೇರಿ ಉತ್ತರವನ್ನು ಕಳ್ಕೊಂಡು ಬರಬೇಕು ಮುಂದಿನ ಶನಿವಾರಕ್ಕೆ. ಆಮೇಲೆ ಶ್ರೀರಾಮಕೃಷ್ಣ ಅದಕ್ಕೆ ಏನು ಹೇಳ್ತಾರೆ ಅಂತ ಅನ್ನೋದನ್ನ ಅವರು ಶ್ರೀರಾಮಕೃಷ್ಣ ಈಗ ಜಡ್ಜ್ ಕೊನೆಯ ಉತ್ತರವೇ ಅವರು. ಇಷ್ಟು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುತೇ ಜಗತ್ಕೃತಂ ಪ್ರೇರಿತೇ ಪ್ರೀತಂ ಜಗತ್ ಹರಿ ಓಂ.